ಕೊಡುವ ಸುಣ್ಣ, ಪೂರೈಕೆ ಮಾಡುವ ವಿಧಾನಗಳು, ತೋಟಗಳಲ್ಲಿ ನೆರಳಿನ ಮರಗಳು, ಕಾಳುಮೆಣಸಿನ ಕಟಾವಿನ ನಂತರ ಒಣಗಿಸುವ ಕ್ರಮಗಳು, ದಾಸ್ತಾನು, ಈಗ ಸ್ಥಾಪನೆಯಾಗಿರುವ ಸ್ಪೈಸ್ ಪಾರ್ಕ್ನ ಚಟುವಟಿಕೆ, ನಿರೀಕ್ಷೆ ಇತ್ಯಾದಿ ಸಂಗತಿಗಳನ್ನು ಇವತ್ತು ಪ್ರಸ್ತುತಪಡಿಸುತ್ತಿದ್ದಾರೆ. ಕೇಳಿ ಕಾಳುಮೆಣಸು ಕುರಿತ ಅನುಭವಿ ಕೃಷಿಕ ಕೆಂಜಿಗೆ ಕೇಶವ ಅವರ ವಿಚಾರಗಳನ್ನು. ಸಾಮಾನ್ಯವಾಗಿ ನವೆಂಬರ್ ಅಥವಾ ಮಾರ್ಚ್ ಅಲ್ಲಿ ಸುಣ್ಣ ಅಪ್ಲೈ ಮಾಡ್ತಾರೆ. ನೀವು ಸ್ವಲ್ಪ ಮೈಲ್ಡ್ ಇರೋಂತ ಸುಣ್ಣ ನೋಡಿ ಒಳ್ಳೆ ಸುಣ್ಣ ಆಯ್ಕೆ ಮಾಡಬೇಕಾಗತ್ತೆ. ನಾನು ಸಹ 95ನೇ ಇಸ್ವಿಯಲ್ಲಿ ಸ್ವಾರ್ಪೇಟೆ ಹತ್ರ ಹೊಸಬೀಡ್ ಅಂತ ಅಲ್ಲೊಂದು ತೋಟನ ಪರ್ಚೇಸ್ ಮಾಡ್ಕೊಂಡಿದ್ದೆ. ಅಲ್ಲಿ ಕೇರಳದವರು ಬಂದು ಹೊಸಬೀಡು ಅಲೆಕಟ್ಟೆ ಎಸ್ಟೇಟ್ ಅಲ್ಲಿ ಅವರು ಶುಂಠಿ ಬೇರೆ ಬೇರೆ ಬೆಳೀತಾ ಇದ್ರು. 95 ಅಲ್ಲಿ ಆ ತೋಟ ತಗೊಂಡಾಗ ತುಂಬಾ ಜಿಗಣೆಗಳು ಶೀತದ ಅಂಶ ತುಂಬಾ ಇತ್ತು. ಮಡಿಕೇರಿಗೆ ಹೋಗಲ್ಲಿ ಚಿಪ್ಪೆ ಸುಣ್ಣವನ್ನ ಆ ತೋಟಕ್ಕೆ ಅಪ್ಲೈ ಮಾಡಿದ್ದೆ. ಆಗ ತೋಟ ಸ್ವಲ್ಪ ಒಳ್ಳೆ ರೀತಿ ಅನುಗುಣವಾಗಿ ಬಂತು. ನಾನು ಆ ತೋಟ ಸ್ವಲ್ಪ ಇಂಪ್ರೂವ್ ಆಯ್ತಲ್ಲ ಅಂತೇಳಿ ನನ್ನ ಎಸ್ಟೇಟ್ ಕೆಂಜಿಗೆ ಮೂಡಿಗೆರೆ ತಾಲೂಕೆ ನಾನು ಆ ಚಿಪ್ಪೆ ಸುಣ್ಣವನ್ನು ತಂದು ಅದು ಎಕರೆಗೆ 100-150 ಕೆಜಿ ಅಥವಾ 200 ಕೆಜಿ ಒಳಗಡೆ ಚಿಪ್ಪಬೇಕಾಗಿತ್ತು. ಸ್ವಲ್ಪ ಹಸಿ ಹಸಿ ಇರುತ್ತದು ಚಿಪ್ಪೆ ಸುಣ್ಣ. ಅದನ್ನ ಅತಿ ಹೆಚ್ಚಾಗಿ ನಮ್ಮ ಎಸ್ಟೇಟ್ ಅಲ್ಲಿ ಹೋಗಿದಾಗ ಬೇರೆಲ್ಲ ಸುಟ್ಟೋಗಿ ಸುಮಾರು 2 ನನಗೆ ಕ್ರಾಪೇ ಬರಲಿಲ್ಲ. ಹಾಗಾಗಿ ಸುಣ್ಣ ಹಾಕ್ಬೇಕಾದ್ರೆ ನೀವು ಬಾರಿ ಯೋಚನೆ ಮಾಡಿ ಹಾಕಿ. ಡೆವಲಪ್ಮೆಂಟ್ ಅನ್ನ ಅತಿ ಹೆಚ್ಚಾಗಿ ಬಳಸಬಹುದು, ಆದ್ರೆ ಅದನ್ನು ಸಹ ನೀವು ಚೆಕ್ ಮಾಡಿಸಿ ಮಣ್ಣಿನ ಕೆಲವು ಒಳ್ಳೆ ವಿಜ್ಞಾನಿಗಳ ಹತ್ರ ಅದರ ಮಾಹಿತಿಗಳನ್ನು ತಗೊಂಡು ಸುಣ್ಣನ ಟ್ರೆಂಚಿಂಗ್ ಮಾಡಬೇಕಾಗತ್ತೆ. ಈಗ ಮೇನ್ ಶಕ್ತಿ ಅಂತೇಳಿ ಗ್ರಾನ್ಯಲ್ಸ್ ಅಂದ್ರೆ ಹರಳು ಮುಖಾಂತರ ಸುಣ್ಣ ಬರ್ತಾ ಇದೆ. ಈಗಾಗಲೇ ಅನೇಕ ಬೆಳೆಗಾರರು ಶಿವಮೊಗ್ಗ ಇರ್ಬೋದು, ಸಿರ್ಸಿ ಇರ್ಬೋದು, ನಾನು ಲಾಸ್ಟ್ ಇಯರ್ ಇಂದಲೂ ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಹಾಕುವಂತದ್ದು ಸ್ವಲ್ಪ ಸುಲಭದ ವಿಧಾನ. ಅದು 1 ಕೆಜಿಗೆ 14 ರೂಪಾಯಿ ಬೀಳತ್ತೆ. ನಾನು ಮೆನ್ಯೂರ್ ಜೊತೆ ಅದನ್ನ ಮಿಕ್ಸ್ ಮಾಡಿ ಹಾಕ್ತೀನಿ. 1 ಟನ್ ಗೊಬ್ಬರಕ್ಕೆ ಸುಮಾರು 200-300 ಕೆಜಿ ಅದನ್ನ ಮಿಕ್ಸ್ ಮಾಡ್ತೀನಿ. ಅದನ್ನ ನಾನು 2 ರೌಂಡ್ ಕೊಡ್ತೀನಿ, 1 ಏಪ್ರಿಲ್ ಮೇಗೆ, 1 ಸೆಪ್ಟೆಂಬರ್-ಅಕ್ಟೋಬರ್ಗೆ. ಅದೇ ರೀತಿ ಪೆಪ್ಪರ್ಗೆ ಮತ್ತೆ ಅರಕನೆಟ್ಟಿಗೆ ಶೀತ ಇದ್ದಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ. ಅದು 2 ರೌಂಡಿಂದಲೂ 1 ಎಕರೆಗೆ 100-200 ಕೆಜಿ ಕೊಟ್ರೆ ಅದು ಸಾಕಾಗತ್ತೆ ನಿಮ್ಗೆ. ಹಾಗಾಗಿ ಅರೇಬಿಕಾ ತುಂಬಾ ಯಶಸ್ವಿಯಾಗಿ ಬಂದಿದೆ 1 ರೌಂಡ್ ಸುಣ್ಣಕ್ಕೆ. ಅದೇ ರೀತಿ ಅಡಿಕೆನು ಚೆನ್ನಾಗಿ ಸೆಟ್ ಆಗಿದೆ. ಪೆಪ್ಪರ್ಗೆ 1 ರೌಂಡ್ ಕೊಟ್ಟಿದ್ದೆ, ಈಗ 1 ರೌಂಡ್ ಈ ಸರಿ ಕೊಡ್ತಾ ಇದ್ದೀನಿ. ಅದರ ಗುಣಮಟ್ಟ ಮುಂದಿನ ಸಾರಿ ಗೊತ್ತಾಗತ್ತೆ. ಹಾಗಾಗಿ ಅದು ಸಹ ಒಳ್ಳೆ ಉತ್ಕೃಷ್ಟವಾದಂತ ಗ್ರಾನಿಯನ್ಸ್ ತಂದು ನೀವು ಸುಣ್ಣದ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಯಶಸ್ವಿ ಆಗುತ್ತೆ. ನೀವು 2 ವರ್ಷ ಅಥವಾ ಪ್ರತಿ ವರ್ಷನೂ ಬೋರಾಕ್ ಮತ್ತೆ ಜಿಗ್ ಅನ್ನ ಸ್ವಲ್ಪ ಪೇಪರ್ಗೆ ಅಥವಾ ಕಾಫಿ ತೋಟಕ್ಕೂ ಯೂಸ್ ಮಾಡಬಹುದು. ಪ್ರತಿ ವರ್ಷನೂ ಬೋರಾಕ್ ಗಿಂತಲೂ ಎಕರೆಗೆ 5 ಕೆಜಿ ಅಷ್ಟು ಬಿದ್ದರೂ ಸಾಕಾಗತ್ತೆ ಬೋರಾನ್. ಅದೇ ರೀತಿ ಜಿಂಕ್ ಸಹ ಎಕರೆಗೆ 10-15 ಕೆಜಿ ಅಥವಾ 20 ಕೆಜಿ ವರೆಗೂ ನೀವು ಅದೇ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕ್ಬಹುದು. ಈಗ ಯಾರು ನೀವು ಗೊಬ್ಬರ ಹಾಕಿಲ್ಲ ಅಂತವರು ಆ ನೀಮ್ ಶಕ್ತಿ ಎಲ್ ಸಿಗುತ್ತೆ ಅರಳು ಸುಣ್ಣ ಮತ್ತೆ ಬೋರಾಕ್ ಮತ್ತೆ ಜಿಂಕ್ ಅನ್ನ ಸ್ವಲ್ಪ ಮಿಶ್ರಣ ಮಾಡಿ ಮೆನ್ಯೂರ್ ಜೊತೆ ಅದನ್ನು ಸಹ ಅಪ್ಲೈ ಮಾಡಬಹುದು. ಇನ್ನು ಕಾಂಪೋಸ್ಟ್ ಗೊಬ್ಬರನ ನೀವೇ ಸ್ವತಃ ರೆಡಿ ಮಾಡ್ತೀರಾ ಅಥವಾ ಬೇರೆಯಿಂದ ರೆಡಿ ಮಾಡಿಸ್ತೀರಾ, ಮಾಡಿಸಿ ಹಾಕುವಂತದ್ದು ನಿಮ್ ನಿಮ್ ತೋಟದಲ್ಲಿ ಅನುಕೂಲ ಆಗುತ್ತೆ. ನೀವು ಯಾವುದೇ ರೀತಿ ಬೇರೆ ಆ ಮೂಟೆಯಿಂದ ಸಿಗುತ್ತೆ ಅಥವಾ ಲಾರಿ ಲೋಡ್ ಸಿಗುತ್ತೆ ಅಥವಾ ಮೀನ್ ಗೊಬ್ಬರ ಸಿಗುತ್ತೆ, ಈ ತರದ್ದು ನೀವು ಕಾಂಪೋಸ್ಟ್ ಗಳನ್ನು ತಂದು ತೋಟಕ್ಕೆ ಹಾಕಿದ್ರೆ ಅದರಿಂದ ತುಂಬಾ ಹಾನಿ ನಿಮ್ ತೋಟದಲ್ಲಿ ಅನುಭವಿಸಬೇಕಾಗತ್ತೆ. ಯಾಕಂದ್ರೆ ಶನಿವಾರ ಸಂತೆ ಬೇರೆ ಬೇರೆ ಕಡೆ ಗುಣಿಕೊಪ್ಪ ಅಲ್ಲೆಲ್ಲ ಸೆಲ್ಸ್ ತುಂಬಾ ಬಂದು ಅಲ್ಲಿ ಕಾಫಿ ತೋಟಕ್ಕೆ ಎಫೆಕ್ಟಿವ್ ಮಾಡ್ತಾ ಇತ್ತು 2-3 ವರ್ಷದಿಂದಲೂ. ಮತ್ತೆ ಬೇರೆ ಬೋರರ್ ಅಟ್ಯಾಕ್ ಆಗಂತದ್ದು, ಈ ರೀತಿಯಾಗಿ ಬೇರೆ ಬೇರೆ ರೀತಿ ಕಾಯಿಲೆಗಳು ಬಂದು ಸೇರ್ಕೊಳ್ಳುತ್ತೆ. ಹಾಗಾಗಿ ನಿಮ್ ತೋಟದಲ್ಲೇ ಸಿಗುವಂತ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಸೊಪ್ಪಿನ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಇರ್ಬೋದು, ಧನ ಗೊಬ್ಬರ ಇರ್ಬೋದು, ತಂದು 6 ತಿಂಗಳು ಅದನ್ನ ಕಾಂಪೋಸ್ಟ್ ಮಾಡಿ, ಕಾಂಪೋಸ್ಟ್ ನೀವು 5 ಕೆಜಿ ಅಥವಾ 10 ಕೆಜಿ ಮಾತ್ರ ಹಾಕಿ, ಅಡಿಗೆ ಗಟ್ಟಲೆಯನ್ನ ಹಾಕ್ಬೇಕಾದಂತ ನೆಸೆಸಿಟಿ ಇಲ್ಲ. ಅದಕ್ಕೆ ಯಾವ ರೀತಿ ಕಾಂಪೋಸ್ಟ್ ಅನ್ನು ಮಾಡಬೇಕು ಅನ್ನೋದು ಕೆಲವು ಪರಿಣಿತರನ್ನ ಅಲ್ಲೇ ಕೆಲವು ಒಳ್ಳೆ ಪ್ಲಾಂಟರ್ ಗಳನ್ನ ಕೇಳ್ಕೊಂಡು ಅಥವಾ ಸೈಂಟಿಸ್ಟ್ ಗಳನ್ನ ಕೇಳ್ಕೊಂಡು ನೀವು ಕಾಂಪೋಸ್ಟ್ ಮಾಡಿ 2 ವರ್ಷ ಅಥವಾ 3 ವರ್ಷಕ್ಕೊಂದೊಂದ್ಸರಿ ಕಾಂಪೋಸ್ಟ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿದ್ರು ತುಂಬಾ ಅನುಕೂಲ ಆಗುತ್ತೆ. ಇನ್ನು ಮಣ್ಣು ಪರೀಕ್ಷೆ ನೀವು 2 ವರ್ಷಕ್ಕೊಂದ್ಸರಿನಾರ ಮಾಡಬೇಕಾಗುತ್ತೆ. ತೋಟದಲ್ಲಿ ಯಾವ ರೀತಿ ಸುಣ್ಣ ಕಡಿಮೆ ಇದೆ, ಯಾವ ಗೊಬ್ಬರ ಕಡಿಮೆ ಬರುತ್ತೆ, ಯಾವ ರೀತಿ ಸಾಯಿಲ್ ಕಂಜಂಪ್ಷನ್ ನಮಗಿದೆ, ನೀವು ಸ್ಪಿಕ್ಲರ್ ಮಾಡುವಂತ ಕೆರೆನೂ ಸಹ ಟೆಸ್ಟ್ ಮಾಡಿಸಬೇಕಾಗತ್ತೆ, ಲೀಫ್ ಅನಾಲಿಸಿಸ್ ನೀವು ಮಾಡಬೇಕಾಗತ್ತೆ. ಇದೆಲ್ಲ ಮಾಡಿದಾಗ ಅಲ್ಪ ಕ್ವಾಂಟಿಟಿಲೇ ತೋಟವನ್ನ ಮ್ಯಾನೇಜ್ ಮಾಡಬಹುದು. ಇನ್ ಕೆಲವು ಸಂದರ್ಭದಲ್ಲಿ ಲೇಬರ್ಸ್ ಗಳು ಮಣ್ಣು ಕೊಡುವಂತ ಪದ್ಧತಿ ಇರುತ್ತೆ. ಆ ಮಣ್ಣು ಕೊಡುವಂತ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ತುಂಬಾ ಹತ್ತಿರದ ಮಣ್ಣನ್ನೇ ಅಗದ್ಬಿಟ್ಟು ಕೊಡ್ತಾರೆ. ಸುಮಾರು 3 ದೂರಕ್ಕೆ ಪೆಪ್ಪರ್ನ ರೂಟ್ ಹೋಗಿರುತ್ತೆ. ಅದನ್ನ ಬಡ್ಡೆಯಲ್ಲಿ ನಾವು ಅಗೆದು ಕೊಟ್ಬಿಟ್ರೆ ನವೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ತುಂಬಾ ಮಳೆ 2 ಇಂಚ್ 3 ಇಂಚ್ ಬಂದ್ರೆ ಅಲ್ಲಿ ನೀರು ಶೇಖರಣೆ ಆಗಿ ಬೇರ್ ಕೊಳೆ ಬಂದ್ಬಿಡುತ್ತೆ. ಸ್ವಲ್ಪ ದೂರದ್ದು ಮಣ್ಣನ್ನ ಅಥವಾ ನೀರ್ಗುಂಡಿ ಅಥವಾ ಚರಂಡಿಲಿ ಯಾವ್ದಾದ್ರು ದರ್ಗು ಸೊಪ್ಪಿನ ಗೊಬ್ಬರ ಅಥವಾ ಸದೆ ತೆಗೆದಿದ್ದು ಇಂಥದನ್ನ ತೆಗೆದ್ಬಿಟ್ಟು ಸ್ವಲ್ಪ ಒಂದ್ 2 ಇಂಚ್ ಮಣ್ಣನ್ನ ಟ್ರಿಂಚ್ ಮಾಡ್ತಾ ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ನೀವು ಬಹುಶಃ ಲಕ್ಷ್ಮೀನಾರ್ ತೋಟಕ್ಕೆ ಬಣಿಬೀಡ್ ಹತ್ರ ಹೋಗ್ಬೋದು, ಅಲ್ಲೂ ಸಹ ಕೊಟ್ಟಿಗೆ ಗೊಬ್ಬರನ ಅವರು ಕಾಂಪೋಸ್ಟ್ ಮಾಡ್ದಂಗೆ ಸುಮಾರು 4 ಅಡಿ ಸುತ್ತದಲ್ಲಿ ಮಣ್ಣನ್ನು ಏರಿಸಿ ಕಾಂಪೋಸ್ಟ್ ಹಾಕ್ತಾ ಇರ್ತಾರೆ. ಸೊಪ್ಪಿನ ಗೊಬ್ಬರವನ್ನು ಹಾಕ್ತಾರೆ, ದರಿನ ಗೊಬ್ಬರವನ್ನು ಹಾಕ್ತಾರೆ, ಗೌರ್ಮೆಂಟ್ ಗೊಬ್ಬರವನ್ನು ಹಾಕ್ತಾರೆ. ಹೀಗೆ 30-35 ವರ್ಷದ ಬಳ್ಳಿನ ನೋಡುವಂತದ್ದು ಅವ್ರ ತೋಟದಲ್ಲಿ ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಇವತ್ತು ನಾವು ಪೇಪರ್ ಅನ್ನ ಬೆಳಿಬೇಕಾದ್ರೆ ಸೈಡ್ ಲ್ಯಾಪಿಂಗ್ ಮಾಡುವಂತ ಪದ್ಧತಿ ಒಂದು, ಎರಡನೇ ಮೆನ್ಯೂರು ಯಾವ ರೀತಿ ಅಪ್ಲೈ ಮಾಡುವಂತದ್ದು, ನರ್ಸರಿ ಮಾಡುವಂತ ವಿಧಾನ, ಮತ್ತೆ ಒಳ್ಳೆ ಸೀಡ್ಸ್ ಅನ್ನ ನಾವು ಇವತ್ತು ತುಂಬಾ ಬೇರೆ ಬೇರೆ ವೆರೈಟಿಗಳು ಸೇರಿಸಿ ಅಥವಾ ಪಂಗಡ ಈ ತರ ಫಾರಂ ಅಲ್ಲಿ ಸಿಗುತ್ತೆ, ಅದನ್ನ ಶೇಡಿಗೆ ಹಾಕುವಂತದ್ದು ಅಥವಾ ನೀರಿನಂಶ ಜಾಸ್ತಿ ಇರುವಂತ ಬೆಳೆಯುವಂತ ತಳಿಗಳು ಸುಮಾರು ಈಗ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ, ಅದನ್ನು ಸಹ ತಂದು ಪ್ರಯೋಗ ಮಾಡಬಹುದು. ಸಾಮಾನ್ಯವಾಗಿ ನನ್ನ ತೋಟದಲ್ಲಿ ಪಣಿಯವರು ಒಂದೇ ಯಶಸ್ವಿಯಾಗಿ ನಮ್ಮ ಏರಿಯಾದಲ್ಲಿ ಬಂದಿದೆ. ಅದೇ ರೀತಿ ಸುಮಾರು ಒಂದು 5-6 ವರ್ಷದಿಂದ ಅತಿ ಮಳೆಯಾಗಿ ಒಂದು 7,000-8,000 ಬಳ್ಳಿಗಳು ಒಂದ್ 2 ತೋಟದಲ್ಲಿ ಬಿದ್ದು ಆಗ ಭಾರಿ ಅನಾಹುತ ಆಗಿತ್ತು. ಆದ್ರೆ ಅದಕ್ಕೂ ನಾವು ತುತ್ತಿಗಿಡದಲ್ಲೇ ಮತ್ತೆ ಆ ಬಳ್ಳಿಗಳನ್ನೆಲ್ಲ ಕಿತ್ತು ಈಗ ರೀಪ್ಲಾಂಟ್ ಆಗಿ ಮಾಡ್ತಾ ಇದೀವಿ. ಹಾಗಾಗಿ ಬಳ್ಳಿ ಹೋಯ್ತು, ರೇಟ್ ಹೋಯ್ತು ಅನ್ನಂತದ್ದು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಬಳ್ಳಿಗಳನ್ನ ಹಾಕ್ತಾ ಇರಬೇಕು, ನರ್ಸರಿಗಳನ್ನ ಮಾಡ್ತಾ ಇರಬೇಕು. ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಪೇಪರ್ ಇರ್ಬೋದು, ಬಾಳೆ ಇರ್ಬೋದು, ಯಾವ್ದೇ ಆದ್ರೂ ಪ್ರತಿ ವರ್ಷ ನಾವು ಇಂತಿಷ್ಟು ನರ್ಸರಿ ಮಾಡ್ಲೇಬೇಕು, ಇಂತಿಷ್ಟು ತೋಟದಲ್ಲಿ ನಾವು ಹಾಕ್ಲೇಬೇಕು ಅನ್ನೋಂಥದ್ದು ನಮ್ಮ ಪ್ರಯತ್ನದಲ್ಲಿ ನಾವು ಮಾಡ್ತಾ ಇರಬೇಕು. ಅದೇ ರೀತಿ ನಾವು ಸುಮಾರು 12-15 ವರ್ಷದಿಂದ 70,000 ಟನ್ ಇಂಡಿಯಾದಲ್ಲಿ ಬೆಳೀತಾ ಇದ್ದು ಹಾಗೆ ನಾವು 55,000-60,000 ಟನ್ ರೀಚ್ ಆಗಕ್ ಆಗೇ ಇಲ್ಲ. ಬಿಜಿಎಲ್ ಪ್ರಾರಂಭ ಮಾಡಿ ಸುಮಾರು 9 ವರ್ಷದಿಂದ 12-13 ಇಸ್ವಿಯಲ್ಲಿ ಬ್ಲಾಕ್ ಗೋಲ್ಡ್ ಲೀಗ್ ಅಂತ ಒಂದು ಸ್ಥಾಪನೆ ಮಾಡಿ ಬೆಳೆಗಾರರಿಗೆ ಒಂದು ತರಬೇತಿಗಳನ್ನು ಕೊಡ್ತಾ ಇದ್ದು ಆಗ ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲೂ ಸಹ ಬೆಳೆನ ನೋಡ್ಕೊಂಡು ಬಂದು ಎಲ್ಲ ಯಂಗ್ಸ್ಟರ್ಗಳಿಗೆ ತರಬೇತಿಗಳನ್ನು ಕೊಡ್ತಾ ಇದ್ದು ಅದರಲ್ಲಿ ತುಂಬಾ ಪಾಠವನ್ನ ಕಲಿತು 1 ವರ್ಷದ ಟ್ರೈನಿಂಗ್ ಅಲ್ಲಿ ಪ್ರತಿ ತಿಂಗಳು ಬೇರೆ ಬೇರೆ ತೋಟ ಕರ್ಕೊಂಡು ಹೋಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಕಲಿಸ್ತಾ ಇದ್ದು. ಆದ್ರೂ ಸಹ ನಾವು 70,000 ಟನ್ ಇಂಡಿಯಾದಲ್ಲಿ ಬೆಳೆಯಕ್ ಆಗ್ತಾ ಇಲ್ಲ. ಬ್ರೆಜಿಲ್ 2015 ಇಸ್ವಿಲಿ 20,000 ಟನ್ ಬೆಳೆದಿತ್ತು, ಇವತ್ತದು 95,000 ಟನ್ ಹೋಗಿದೆ. ವಿಯೆಟ್ನಾಮ್ ಅಷ್ಟೇ 220,000 ಟನ್ ಹೋಗಿದೆ, ಕಳೆದ ವರ್ಷ 240,000 ಟನ್ ಹೋಗಿತ್ತು, ಈ ವರ್ಷದ 10% ಮೈನಸ್ ಆಗಿದೆ. ಇಂಡೋನೇಷ್ಯಾನು 55,000 ಟನ್ ಬೆಳೆಯುತ್ತೆ, ಇಂಡಿಯಾಕ್ಕಿಂತಲೂ ಜಾಸ್ತಿ ಇದೆ, ಅದು ವಾದರ್ಸ್ಗಿಂತ ಈ ವರ್ಷ 10% ಮೈನಸ್ ಇದೆ. ಇವತ್ತು ಗ್ಲೋಬಲ್ ಪೇಪರ್ ಮಾರ್ಕೆಟ್ ಅಲ್ಲಿ ಒಟ್ಟು ವರ್ಲ್ಡ್ ಕನ್ಸಂಪ್ಷನ್ 538,000 ಟನ್ ಬೆಳೀತಾ ಇದೀವಿ, ಆದ್ರೆ 10% ಈ ವರ್ಷ ಮೈನಸ್ ಇದೆ. ಆದ್ರೆ ವರ್ಲ್ಡ್ ಸ್ಟಾಕ್ 100,000 ಟನ್ ಇದೆ, ಅಲ್ಲಿಗೆ 640,000 ಟನ್ 2021-22 ಎಸ್ಟಿಮೇಷನ್ ಆಗಿದೆ. ಹಾಗಾಗಿ ಇಂಡಿಯಾದಲ್ಲಿ ನಾವು ಹೇಳ್ಬೋದು ಏ ಪೇಪರ್ಗೆ 100 ರೂಪಾಯಿ ಬರ್ಬೋದು, 200 ರೂಪಾಯಿ ಬರ್ಬೋದು, ಎಲ್ಲಾ ಬಳ್ಳಿ ಸಿಕ್ಕಾಬಟ್ಟೆ ಬೆಳೀತಿದ್ದಾರೆ, ಬೈಲ್ಸಿಮೇಲ್ ಬೆಳೀತಿದ್ದಾರೆ, ಸಿರ್ಸಿಲ್ ಬೆಳೀತಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಬೆಳೀತಿದ್ದಾರೆ ಅಂತ. ಆದ್ರೆ ನಾವು 12 ವರ್ಷದ ಪೇಪರ್ ಅನ್ನು ಇನ್ನೂ ಮುಟ್ಟಕ್ಕಾಗಿಲ್ಲ, ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಟ್ರೇಡಿಂಗು ಸಹ ಇವತ್ತು ವಿಯೆಟ್ನಾಮಿಂದ ಬ್ರೆಜಿಲ್ನಿಂದ ಬರಬೇಕಾದ್ರೆ ಶಿಪ್ಮೆಂಟ್ ಡಬಲ್ ಬೀಳ್ತಾ ಇದೆ. ಆದ್ರೂ ಇಂಡಿಯನ್ ಕನ್ಸಂಪ್ಷನ್ ಕಡಿಮೆ ಇದೆ ಅನ್ನೋಂಥ ದೃಷ್ಟಿಯಲ್ಲಿ ಶ್ರೀಲಂಕಾ ಮಾರ್ಗ ಅಥವಾ ನೇಪಾಳ ಮಾರ್ಗದಲ್ಲಿ ಬಂದು ಇಲ್ಲಿಯ ಟ್ರೇಡರ್ಗಳು ಆಯಿಲ್ಗಳನ್ನ ತೆಗೆದು ಮತ್ತೆ ಪೌಡರ್ ಮಾಡಿ ರೀ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಡಿಯಾಕ್ಕೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಎರಡು ಡ್ಯೂಟಿಗಳು ಸಮುದಾಯ ಆಗ್ತಾ ಇದೆ. ಅದರ ಇಂಡಿಯಾ ಕನ್ಸಂಪ್ಷನ್ ನಮ್ಗೆ 70,000 ಟನ್ ಬೇಕು, ನಾವು ಬೆಳೆಯುವಂತ 40-50,000 ಟನ್ 20-25,000 ಟನ್ ಇಂಡಿಯಾಕ್ಕೆ ಬೇಕಾಗತ್ತೆ. ಹಾಗಾಗಿ ನಾವು ಪೇಪರ್ ಅನ್ನ ಅತಿ ಹೆಚ್ಚಾಗಿ ಬೆಳೆದ್ರು ಬಹುಶಃ ಈಗ 400-425 ರೂಪಾಯಿ ರೇಟ್ ಇದೆ, ನಮ್ಗಿದು ಒಂದ್ ಸಫಿಶಿಯಂಟ್ ರೇಟ್ ಅಂತಲೂ ಹೇಳ್ಬಹುದು. ಆದ್ರೆ 750 ರೂಪಾಯಿ ರೇಟ್ ನಾವು ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 280-300 ಬಂದಾಗ ಜನ ಮಾತಾಡ್ತಾ ಇದ್ರು ಪೇಪರ್ಗೆ 100 ರೂಪಾಯಿ ಬರ್ಬೋದು ಅಂತ. ನೋಡಿ ಇವತ್ತು 425 ರೂಪಾಯಿ ಇದೆ, ನೆಕ್ಸ್ಟ್ ಇಯರ್ 500 ರೂಪಾಯಿಗೂ ಹೋಗ್ಬೋದು, ಆದ್ರೆ ನೆಕ್ಸ್ಟ್ ಇಯರ್ ಪೇಪರ್ ಇಲ್ಲ. ಬೆಲೆ ಬಂದ್ರೆ ಆ ಬೆಳೆ ಇದ್ದಾಗ ಅದ್ರ ಲಾಭದಾಯಕ ಇರುತ್ತೆ, ಬೆಳೆ ಇಲ್ದಾಗ ಬೆಲೆ ಬಂದ್ರೆ ನಮ್ಗೆ ಲಾಭದಾಯಕ ಇರಲ್ಲ. ಹಾಗಾಗಿ ಸುಮಾರು ರೈತಾಪಿ ವರ್ಗದಲ್ಲಿ ಕಾಲಚಕ್ರ ತಿರುಗ್ತಾ ಇರುತ್ತೆ, ಸುಮಾರು 10 ವರ್ಷದಲ್ಲಿ 5-6 ವರ್ಷ ಒಳ್ಳೆ ಬೆಲೆ ಇರುತ್ತೆ, 2-3 ವರ್ಷ ಮೀಡಿಯಂ ಇರುತ್ತೆ, ಇನ್ನೊಂದು 2-3 ವರ್ಷ ನಮಗೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಈ ರೀತಿ ಬೆಳೆ ಹಾನಿಯಾಗಿರುತ್ತೆ. ಎಷ್ಟು ಎಕರೆಯಲ್ಲಿ ಕಾಳು ಮೆಣಸನ್ನ ಬೆಳೆಸಿದ್ರಿ? ನಾನು 100 ಎಕರೆಯಲ್ಲಿ ಇಲ್ಲಿ ಕಾಳು ಮೆಣಸು ಬೆಳೆದಿದ್ದೆ. ಗರಿಷ್ಠ ಅಂದ್ರೆ ಎಷ್ಟು ಇಳುವರಿ ನಿಮಗೆ ಸಿಕ್ಕಿದೆ? ನನಗೆ ಗರಿಷ್ಠ ಅಂದ್ರೆ 82 ಟನ್ ಬಂದಿದೆ. ಈಗ ಹೋದ ವರ್ಷ ಆಚೆ ವರ್ಷ ಎಲ್ಲ ಎಷ್ಟು ಇಳುವರಿ ಸಿಕ್ಕಿದೆ? 4-5 ವರ್ಷದಲ್ಲಿ ಫೇಲ್ ಆದಾಗ ನನಗೆ ಈಗ 35-40 ಟನ್ ಇದ್ದೀನಿ. ಈ ನೆರಳಿನ ಮರಗಳ ಬಗ್ಗೆ ಈಗಲೂ ಎಷ್ಟೋ ಜನ ಮಾತಾಡ್ತಾರೆ, ಸಿಲ್ವರ್ ತೋಟಕ್ಕೆ ಅಷ್ಟು ಒಳ್ಳೇದಲ್ಲ, ಕಾಡು ಮರಗಳು ಅಥವಾ ಸ್ಥಳೀಯವಾಗಿ ಬೆಳೆಯುವ ಮರಗಳು ಒಳ್ಳೆಯದು ಅಂತ ಅನ್ಕೊಂಡು ಹೇಳಲಾಗ್ತದೆ. ನಿಮ್ಮ ಅಭಿಪ್ರಾಯ, ಅನಿಸಿಕೆ, ಅನುಭವ ಏನು? ಸಿಲ್ವರ್ ಮರಕ್ಕೆ ನಾವು ಕಾಳುಮೆಣಸು ಬೆಳೆದಾಗ ಸ್ವಲ್ಪ ಗಾಳಿ ಲಲ್ಲಾಡಿ ವಿಲ್ಟ್ ಬರುವಂತ ಜಾಸ್ತಿ ಇದೆ, ಮತ್ತೆ ಅದರ ಸೊಪ್ಪು ಏನು ನಮ್ಗೇನಂತ ಮಲ್ಟಿಫಿಕೇಶನ್ ಆಗಲ್ಲ ಕಾಂಪೋಸ್ಟ್ ಆಗಿ. ಇವತ್ತು ಗರ್ಗೆ ಮರ ಇರ್ಬೋದು, ನೇರ್ಲ್ ಮರ ಇರ್ಬೋದು, ಅಲ್ಸ್ ಇರ್ಬೋದು, ಅಲ್ವಣ ಇರ್ಬೋದು, ಇವೆಲ್ಲ ಸ್ವಲ್ಪ ಒಳ್ಳೆ ಜಾತಿ ಮರಗಳು ಬರುತ್ತೆ ಸಿಲ್ವರ್ಗಿಂತಲೂ. ಮತ್ತೆ ಕಾಫಿ ತೋಟದಲ್ಲೂ ಸಹ ನಾವು ತೇವಾಂಶ ಜಾಸ್ತಿ ಇದ್ದಲ್ಲಿ ಅಡಿಕೆಗಳನ್ನ ಹಾಕಿ ಅದಕ್ಕೂ ಸಹ ಬೆಳೀತಾ ಹೋಗ್ಬೋದು, ಯಾಕಂದ್ರೆ ಮರಗಸಿ ಇರಲ್ಲ ಅಡಿಕೆ ತೋಟದಲ್ಲಿ. ಆಗ ಕಾಫಿ ತೋಟಕ್ಕೆ ಈಗಾಗ್ಲೇ ಎಲ್ಲರೂ ಈಗ ಅಡಿಕೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಯಾಕಂದ್ರೆ ಈಗ ಮರಗಸಿ ಮಾಡ್ಲಿಕ್ಕೆಲ್ಲ ನಮ್ಗೆ ಲೇಬರ್ಸ್ ಪ್ರಾಬ್ಲಮ್ ಇದೆ, ತಮಿಳ್ನಾಡಿಂದಲೇ ಬಂದ ಜನ ಮರಗಸಿ ಮಾಡಬೇಕಾಗತ್ತೆ. ಹಾಗಾಗಿ ಈ ಕಡೆ ಸಿಲ್ವರ್ಗೂ ರೇಟ್ ಇಲ್ಲ ಟಿಂಬರು, ಹಾಗಾಗಿ ಅದು ಪ್ರತಿ ವರ್ಷನೂ ನಾವು ಮರಗಸಿ ಮಾಡಿ ಮಾಡಿ ನಮ್ಗೆ ಅದು ಗೀಟ್ತಾ ಇಲ್ಲ. ಹಾಗಾಗಿ ಫಾರೆಸ್ಟರ್ ಎಲ್ಲ ಗರ್ಗೆನ ಕೊಡ್ತಾ ಇದಾರೆ, ಗಂಧ ಗರ್ಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ನಮ್ಗೆ ಒಳ್ಳೇದಾಗತ್ತೆ, ಮಳೆಗಾಲದಲ್ಲಿ ಎಲೆ ಉದುರುತ್ತೆ, ಬೇಸಿಗೆಲಿ ಎಲೆ ಇರುತ್ತೆ, ಹಾಗಾಗಿ ಅದನ್ನ ಸ್ವಲ್ಪ ನಾಟಿ ಮಾಡ್ತಾ ಇದೀವಿ ನಾವೆಲ್ಲ. ಸಗಣಿ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಒಳ್ಳೇದು? ಇನ್ನು ಸಗಣಿ ಗೊಬ್ಬರ ನಾವು ನೇರವಾಗಿ ಹಾಕಕ್ಕಿಂತಲೂ ಮೂರಿಂದ ನಾಲ್ಕು ತಿಂಗಳು ಕಾಂಪೋಸ್ಟ್ ಮಾಡಿ ಸ್ವಲ್ಪ ಸೊಪ್ಪನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಡಿ ಉಡಿ ಮಾಡಿ ಮೂರಿಂದ ನಾಲ್ಕು ಕೆಜಿ ಅಥವಾ 5 ಕೆಜಿ ಹಾಕಿದ್ರೆ ಸಾಕಾಗುತ್ತೆ ನಾವು. ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಿದ್ರೆ ಸೂಕ್ತ ಅಂತ ಹೇಳ್ತೀವಿ? ಉದಾಹರಣೆ ಬಳ್ಳಿಲಿ ಡ್ರೈ 8 ಕೆಜಿ 10 ಕೆಜಿ 15 ಕೆಜಿ ಸಿಗುತ್ತೆ ಅಂದ್ರೆ ನಾವು ಸುಮಾರು 1.5-2 ಕೆಜಿ ಮೆನ್ಯೂರ್ ಕೊಡಬೇಕಾಗತ್ತೆ ಮೂರ್ ರೌಂಡ್ ಅಲ್ಲಿ. ಅಕಸ್ಮಾತ್ ನಮ್ಗೆ ಬಳ್ಳಿ ಒಂದು ಅವರೇಜ್ ಆಗಿ ಒಂದ್ 2 ಕೆಜಿ 5 ಕೆಜಿ ಇದ್ದಾಗ 1 ಕೆಜಿ ಲಿಮಿಟ್ ಮಾಡಬಹುದು, 750 ಗ್ರಾಮಿಗೂ ಲಿಮಿಟ್ ಮಾಡಬಹುದು. ಇಲ್ದರ ಕಾಳುಗಳು ಸದೃಢವಾಗಿ ಬೆಳೆಯಲ್ಲ, ಕಟ್ಟಲ್ಲ. ಸುಣ್ಣ ಹೇಳ್ತಾ ಇದ್ರಿ, ಹರಳ ರೂಪದ ಸುಣ್ಣ ಹಾಕೋದು ಲಾಭದಾಯಕ ಅಥವಾ ಮಿತವ್ಯಯ ಪರಿಣಾಮಕಾರಿ ಅಂತ ಹೇಳ್ತೀರಾ ಹೇಗೆ? ನಮ್ಗೆ ಈಗೇನಾಗುತ್ತೆ ಸುಣ್ಣ ಹಾಕ್ಬೇಕಾದ್ರೆ ಆ ಮೂಟೆನ 50 ಕೆಜಿ ಒರ್ಲಿಕ್ಕೆಲ್ಲ ತೊಂದ್ರೆ ಆಗುತ್ತೆ, ಅದು ಮುಖಕ್ಕೆಲ್ಲ ಹಾರತ್ತೆ ಅನ್ನಂತ ಸ್ವಲ್ಪ ಲೇಬರ್ಗಳು ಆ ಟೈಮಲ್ಲೆಲ್ಲ ಬರಲ್ಲ. ಮತ್ತೆ ಸುಣ್ಣನ ನಾವು ಬಿಸಿಲಲ್ಲಿ ಹಾಕಿದಾಗ ಅದು ವಯೋಪರೇಟ್ ಆಗುತ್ತೆ, ಸುಣ್ಣ ಹಾಕಿ ನಾವು 4-5 ದಿನಕ್ಕೆ ಸ್ಪ್ರಿಂಕ್ಲರ್ ಮಾಡ್ಲೇಬೇಕಾಗತ್ತೆ, ಮಳೆ ಬೇಕಾಗತ್ತೆ, ಆಗ ಮ್ಯಾಗ್ನೀಷಿಯಂ ಇದ್ರ ಸತ್ವ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾವು ಅರಳಿನ ಸುಣ್ಣ ಮೆನ್ಯೂರ್ ಜೊತೆ ಅದು ಸಾಮಾನ್ಯ ಮುಂಗಾರು ಮತ್ತೆ ಹಿಂಗಾರು ಮಳೆಯಲ್ಲಿ ನಾವು ಹಾಕ್ತಿವಿ. ಹಾಗಾಗಿ ಅರಳಿನ ಸುಣ್ಣ ಒಳ್ಳೆ ತಜ್ಞರು ರೈತಾಪಿ ಜನರು ಸ್ವಲ್ಪ ಅದನ್ನ ಯೂಸ್ ಮಾಡ್ತಾ ಇದಾರೆ ಲಾಸ್ಟ್ ಇಯರ್ ಇಂದ. ಖರ್ಚು ವೆಚ್ಚದ ದೃಷ್ಟಿಯಲ್ಲಿ ಪುಡಿ ಸುಣ್ಣಕ್ಕೂ ಈ ಹರಳಿನ ರೂಪದ ಸುಣ್ಣಕ್ಕೂ ವ್ಯತ್ಯಾಸ ಆಗ್ಬೋದಲ್ವಾ? ಸೇಮ್ ಬರ್ಬೋದು, ಆದ್ರೆ ನಮ್ಗೆ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದ್ರೆ 1 ಟನ್ ಹಾಕಕ್ಕೆ 100-150 ಕೆಜಿಲಿ ಮುಗಿಸ್ಬೋದು. ಪ್ರತಿ ವರ್ಷನೂ ನಾವೇನು 200 ಕೆಜಿ ಹಾಕ್ಬೇಕು ಅಂತಲ್ಲ, ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿದಾಗ 100 ಕೆಜಿಗೆ ಬಂದ್ಬಿಡ್ಬೋದು, ಅಲ್ಲಿಗೆ 1 ಎಕರೆಗೆ ನಮಗೆ 100 ಕೆಜಿ ಅಂದ್ರೆ 1,400 ರೂಪಾಯಿನೇ ಮುಗಿಸ್ಬೋದು. ನಿಮ್ಮಲ್ಲಿ ಯಾವ್ದು ತಳಿ ಇರೋದು? ನಮ್ಮಲ್ಲಿ ಪಣಿಯೂರು 1 ಇದೆ. ಪಣಿಯೂರು 1 ಸೂಕ್ತ ಅಥವಾ ಅದೇ ಒಳ್ಳೇದಂತ ಹೇಳ್ತೀರಾ ಅಥವಾ ಇನ್ನು ಬೇರೆ ತಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಏರಿಯಾಕ್ಕೆ ಸುಮಾರು 100 ಇಂಚ್ ಒಳಗಡೆ ಮಳೆ ಬೀಳ್ತಾ ಇದೆ. ನಾವು ಸ್ವಲ್ಪ ರೋಬಸ್ಟಾ ಮತ್ತೆ ಅರೇಬಿಕಾ ಇದರಲ್ಲೆಲ್ಲ ಶೇಡ್ ಅನ್ನ ಪ್ರತಿ ವರ್ಷನೂ ಮೇಂಟೈನ್ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇದ್ದಾಗ ಪಣಿಯೂರು 1 ಚಂದ ಬರುತ್ತೆ. ಪಣಿಯೂರು 1 ರೋಗಕ್ಕೆ ಬೇಗ ತುತ್ತಾಗುತ್ತೆ ಮತ್ತೆ ಇನ್ನು ಬೇರೆ ಸಮಸ್ಯೆ ಅಂತ ಹೇಳಿದ್ರು ಅದೇ ಸೂಕ್ತ ಅಂತ ಹೇಳ್ತಾ ಇದ್ರಿ ತಮ್ಮ ಅಭಿಪ್ರಾಯದಲ್ಲಿ? ಹೌದು, ಅಂದ್ರೆ ಈಗ ಸ್ವಲ್ಪ ಹೊಸ ವೆರೈಟಿಗಳು ಬರ್ತಾ ಇದಾವೆ, ಅದನ್ನ ಕೆಲವು ರೈತರು ಬೆಳೆದಿದ್ದಾರೆ, ಬಟ್ ಅದು ಯಾವ ರೀತಿ ಬರುತ್ತೆ ಅನ್ನಂತದ್ದು ಆ ಏರಿಯಾ ವೈಸ್ ಮತ್ತೆ ಆ ತಳಿ ಅನುಗುಣ ಇನ್ನು ನಮ್ಮ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ಮತ್ತೆ ಅದು ಯಥೇಚ್ಛವಾಗಿ ತಳಿನೂ ಸಿಗ್ತಾ ಇಲ್ಲ ನಮ್ಗೆ, ನಾವೇ ಮಲ್ಟಿಫಿಕೇಶನ್ ಮಾಡ್ಬೇಕಾಗತ್ತೆ. ಮತ್ತೆ ಬೇರೆ ಕಡೆಯಿಂದ ಅಂತಂದ್ರೆ ಈಗ ಉದಾಹರಣೆ ಸಿರ್ಸಿ ಇಂದ ತಂದ್ರೆ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಸ್ವಲ್ಪ ಚೇಂಜ್ ಇರುತ್ತೆ. ನಮ್ಗೆ ಈ ಮಡಿಕೇರಿ ವಾತಾವರಣ, ಸಕಲೇಶ್ಪುರ ವಾತಾವರಣ, ಮೂಡಿಗೆರೆ ವಾತಾವರಣ ಒಂದೇ ಬರುತ್ತೆ, ಅಲ್ಲಿಯ ತಳಿ ನಾವು ತಂದು ಹಾಕಿದ್ರೆ ಸೊಪ್ಪು ಟೈಪ್ ಬಂದು ಬೆಳೆದ್ಬಿಡುತ್ತೆ. ಬಸಿ ಕಾಲುವೆ ಬಗ್ಗೆ ಇತ್ತೀಚೆಗೆ ಕೆಲವೊಬ್ರು ಹೇಳೋದಿದೆ, ಶೀತ ಆದ್ರೆ ಬಳ್ಳಿಗಳು ಹೋಗ್ಬಿಡ್ತಾವೆ, ಬಸಿ ಕಾಲುವೆಗಳು ಇದ್ರೆ ಒಳ್ಳೇದಂತ ಹೇಳ್ತಾರೆ. ಬಸಿ ಕಾಲುವೆಗಳನ್ನು ನಾವು ಮಾಡಬೇಕಾದ್ರೆ ಸುಮಾರು 5 ಅಡಿ ಅಂತರದಲ್ಲಿ ಮಾಡಬೇಕು, ಬಟ್ಟೆಗೆಲ್ಲ ಬಸಿ ಕಾಲುವೆಗಳನ್ನು ಮಾಡಬಾರದು. ಬಳ್ಳಿ ಹತ್ರ ನಾವೇನಾದ್ರೂ ಟ್ರೆಂಚು ಅಥವಾ ನೀರ್ಗುಂಡಿ ಎಲ್ಲ ಮಾಡಿದಾಗ ಬೇರು ಬಂದಾಗ ಅಥವಾ ಬಳ್ಳಿ ಪಕ್ಕ ನೀರು ನಿಂತರೆ ಅದು ಸ್ವರ್ಗ ರೋಗ ಬರುತ್ತೆ. ಸ್ವಲ್ಪ ಡೌನ್ ಇದ್ದಾಗ ನಾವು 2 ಸಾಲಿಗೆ 1 ಬಸಿ ಕಾವಲೆಯನ್ನ ಮಾಡಿ ಬಿಟ್ರು ಒಳ್ಳೇದಾಗುತ್ತೆ, ಆದ್ರೂ ಅಂತರ 5 ಅಡಿ ದೂರದಲ್ಲಿ ನಾವು ಬಸಿ ಕಾವಲೆ ಮಾಡಬೇಕು. ನೀವೆಲ್ಲ ಕಪ್ಪು ಕಾಳು ಮೆಣಸನ್ನೇ ಮಾರಾಟ ಮಾಡ್ತೀರಾ ಅಥವಾ ಬಿಳಿಗೂ ಬೆಲೆ ಕೊಡ್ತೀರಾ ಹೇಗೆ? ಇಲ್ಲಿ ಬಿಳಿ ಪೇಪರ್ ನಮ್ಗೆ ಯೂಸ್ಲಿ ಟ್ರೇಡರ್ಗಳು ಮಾರ್ತಾರೆ, ಕೆಲವು ಸಂದರ್ಭದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ, ಕೆಲವು ಸಂದರ್ಭ ಸಿಗಲ್ಲ. ನಾವೆಲ್ಲ ಅದಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅರಕನೆಟ್ ಇರುತ್ತೆ, ಕಾಫಿ ಇರುತ್ತೆ, ಪೇಪರ್ ಇರುತ್ತೆ, ಒಂದೇ ಸರಿ ಸೀಸನ್ ಬಂದಾಗ ಕಾಳು ಮೆಣಸನ್ನ ವೈಟ್ ಮಾಡ್ಲಿಕ್ಕೆ ಸ್ವಲ್ಪ ಬೆಳೆಗಾರರು ಹಿಂಜರಿತಾರೆ. ಸ್ವಲ್ಪ ಟ್ರೇಡರ್ಗಳು ನಾವು ಕೊಟ್ಟಂತ ಪೇಪರ್ನ 30-40% ಆಗಿ ಕುಯ್ದಿರ್ತೀವಲ್ಲ, ಬೀಜನ ಟ್ರೇಡರ್ಗಳು ಸುಮಾರು 1 ಟನ್ ಅಲ್ಲಿ 100-150 ಕೆಜಿ ಬೆಳೆ ಪೇಪರ್ ಅವ್ರಿಗೆ ಲಾಭದಾಯಕ, ಅವ್ರು ತೆಗೆದ್ಬಿಟ್ಟು ಅದನ್ನ ಪ್ರೋಸೆಸ್ ಮಾಡಿ ಅದನ್ನ ಪೇಪರ್ನ ಮಾಡ್ತಾರೆ. ಬಟ್ ನಾವು ಪ್ಲಾಂಟರ್ ಗಳು ಮಾಡೋದು ಸೂಕ್ತ, ಆದ್ರೆ ವೈಟ್ ಪೇಪರ್ ಸ್ವಲ್ಪ ಹಣ್ಣು ಬಲ್ತಿದ್ದೆ ಜೊಂಗೆ ಸಪರೇಟ್ ಆಗಿ ಆಯ್ಕೆ ಮಾಡಿ ತೆಗಿಬೇಕು. ಇಲ್ಲದ್ರೆ ಜಳ್ಳು ಸ್ವಲ್ಪ ಎಳೆದಿದ್ಬಿಟ್ರೆ ಅದು ಪುಡಿ ಆಗುತ್ತೆ. ಕಾಳು ಬಿಡಿಸೋ ಮಿಷಿನ್ ಇಟ್ಕೊಂಡಿದ್ದೀರಾ? ಹೌದೌದು. ಕೆಲವೊಬ್ರು ಹೇಳ್ತಾರೆ ಕಾಳು ಬಿಡಿಸೋ ಮಿಷಿನ್ ನಿಂದ ಸ್ವಲ್ಪ ತೂಕ ಕಡಿಮೆ ಆಗುತ್ತೆ, ಆ ಘರ್ಷಣೆಗೆ ಮೇಲಿನ ಸಿಪ್ಪೆ ಹೋಗ್ಬಿಟ್ಟು ಅಂತ ಅನ್ಕೊಂಡು ಹೇಳೋದಿದೆ. ಇಲ್ಲ, ಹೋಗಲ್ಲ. ಕಾಳು ಬಿಡಿಸಿ ನೀರ್ ಹಾಕಿ ಒಂದ್ ದಿವಸ ಇಡಬೇಕಾಗತ್ತೆ. 24 ಗಂಟೆ ಇಟ್ಟಾಗ ಹಣ್ಣೆಲ್ಲ ಹೂದಿರುತ್ತೆ, ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ. ಅದನ್ನ ನಾವು ಅರಡ್ಬಿಟ್ಟು ಅದ್ರ ಮೇಲೆ ಜಾಸ್ತಿ ಓಡಾಡಬಾರ್ದು. ಆಮೇಲೆ ಒಂದು ದಿವಸ ಕಾಲ್ ಕೊಡಬಾರ್ದು, ಆ ಸಿಪ್ಪೆ ಹೋಗ್ಬಿಡುತ್ತೆ. ಎರಡನೇ ದಿವಸದಿಂದ ನಾವು ಅದನ್ನ ಮುಚ್ಚಬಹುದು, ಸಿಪ್ಪೆ ಮಾಡಬಹುದು. ಇನ್ನು ಕೆಲವರು ಏನಾಗ್ತಾರೆ, ಪಾಲಿಥಿನ್ ಬ್ಯಾಗ್ ಹಾಕಿ ಶೀಟ್ ಗಳಿಗೆ ಹಾಕಿ ಮುಚ್ಚಿ ಅದನ್ನ ಹೀಟ್ ಫಾರ್ಮೇಶನ್ ಮಾಡಿ ಅದನ್ನ ಡ್ರೈ ಮಾಡಿ ತೆಗಿತಾರೆ. ಅದು ಇನ್ನೂ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ. ನೀವು ಹೇಗ್ ಮಾಡ್ತೀರಿ? ನಾವು ಆ ಮಟ್ಟಕ್ಕೆ ಹೋಗಿಲ್ಲ. ಬಿಜಿಎಲ್ ಟ್ರೈನರ್ ಅವರಿಗೂ ಐಪಿಸಿ ಅವಾರ್ಡ್ ಬಂದಿತ್ತು. ಡಾಕ್ಟರ್ ವಿವೇಕ್ ಅಂತ ಹೇಳಿ ಅದೇ ಕಡೂರ್ ಹತ್ರ ತೋಟ ಇದೆ, ಅವ್ರು ಮಾಡ್ತಾರೆ ಅದನ್ನ. ಬಹಳ ಸಕ್ಸಸ್ ಆಗಿ ಮಾಡಿದ್ದಾರೆ. ಅದು ವೇಣುಗೋಪಾಲ್ ರವರು ಅಲ್ಲಿ ವಿಸಿಟ್ ಮಾಡಿ ಅವರಿಗೆ ಆ ಪ್ರೊಸೆಸಿಂಗ್ ಅನ್ನ ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಕಟಾವ್ ಮಾಡಿದ ತಕ್ಷಣ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಮುಚ್ಚಿಬಿಟ್ಟು ಆಮೇಲೆ ಒಣಗಿಸೋದ? ಹಾ, ಕಟಾವ್ ಮಾಡಿದ ತಕ್ಷಣನೇ ಡಿಕೋನ್ ಅಲ್ಲಿ ಬಿಡಿಸ್ಬಿಡ್ತಾರೆ ಕಾಳನ್ನ. ಕಾಳನ್ನ ಸಪರೇಟ್ ಮಾಡಿದಾಗ ಅದನ್ನ ಕೆಳಗಡೆ ಪಾಲಿಥಿನ್ ಸೀಟ್ ಹಾಕಿ ಮೇಲೂ ಪಾಲಿಥಿನ್ ಸೀಟ್ ಹಾಕಿ ಅದು 1/2 ಇಂಚು ಬಾರಿ ದಪ್ಪನೂ ಇಡಲ್ಲ, ಒದೆ ಲೆಕ್ಕ ಮಾಡ್ಬಿಟ್ಟು ಅದ 6 ಗಂಟೆ ಅಥವಾ 7 ಗಂಟೆ ಒಣಗಿಸ್ತಾರೆ. ಒಳಗಡೆ ನೀರು ಫಂಗಸ್ ಆಗಿ ಮಿಸ್ಟ್ ಬಂದಂಗ್ ಬಂದಿರುತ್ತೆ ಹೀಟು, ಅದು ಸ್ವಲ್ಪ ಕಲರ್ ಆಗ ಎಲ್ಲೋ ರೆಡ್ ಸಿಗ್ ಬಂದ್ಬಿಡುತ್ತೆ ಎಲ್ಲದು. ಮಾಣೆ ಎಸ ಹಾಗೆ ಪಾಲಿಥಿನ್ ಅಲ್ಲೇ ಹಂಗೆ ಒಣಗಿಸ್ತಾರೆ ಮೇಲೆ ಒದಕ್ಕೆ ತೆಗೆದ್ಬಿಟ್ಟು. ಆಗ ಕಾಳು ಕೇರಳದಲ್ಲಿ ಯಾವ ರೀತಿ ಅವರು ಪ್ರೊಸೆಸಿಂಗ್ ದಪ್ಪ ಸೈಜ್ ಆಗಿ ಬರುತ್ತೆ, ಕಲರ್ ಇರುತ್ತೆ, ಅದು ಒಳ್ಳೆ ಕ್ವಾಲಿಟಿಗೆ ಹೋಗುತ್ತೆ. ಸುಮಾರು 15 ರೂಪಾಯಿ 20 ರೂಪಾಯಿಗೆ ಅದು ಜಾಸ್ತಿ ಸೇಲ್ ಆಗುತ್ತೆ. ಮತ್ತೆ ಊಟಿನೂ ಜಾಸ್ತಿ ಬರುತ್ತೆ, 35 ಬಂದ್ರೆ 100ಕ್ಕೆ ಅವ್ರದೆಲ್ಲ 40-42 ಬರುತ್ತೆ 100 ಕೆಜಿ ಹಸಿಗೆ. ನೀರಿನಲ್ಲಿ ನೆನೆಸಬೇಕಂತ ಹೇಳ್ತಾ ಇದ್ರೆ ಯಾವ ಉದ್ದೇಶ? ನೀರನ್ನು ನಾವು ಯಾಕೆ ಅದಕ್ಕೆ ಮುಚ್ಚಿಡ್ತೀವಿ ಅಂದ್ರೆ ಹೀಟ್ ಫಾರ್ಮೇಶನ್ ಬಂದಾಗ ಒಳಗಡೆ ಕಾವು ಬರುತ್ತೆ, ಆಗ ಈ ಕಾಳು ಸ್ವಲ್ಪ ಬಲ್ತಿರುತ್ತಲ್ಲ ಅದೆಲ್ಲ ಸ್ವಲ್ಪ ಹಣ್ಣಿನ ರೂಪಕ್ಕೆ ತಿರುಗುತ್ತೆ. ಅದಕ್ಕೆ ನೀರ್ ಹಾಕಿ ಒದಕ್ಕೆ ಹಾಕಿ ಮುಚ್ಚಿರ್ತೀವಿ 24 ಗಂಟೆ, ಮತ್ತೆ ತೆಗಿತೀವಿ. ಅದು 24 ಗಂಟೆ ಬಿಟ್ಟು 2 ದಿವಸ ಹೋಗ್ಬಿಟ್ರೆ ಅದು ಬೂಸ್ ಬಂದಂಗ್ ಬರುತ್ತೆ, ಆ ಫಂಗಸ್ ಬರಕ್ ಬಿಡಬಾರ್ದು, ಆಗ ಅದು ಕಪ್ಪು ತಿರುಗುತ್ತೆ. ಹಾಗೆ ಹೌದೌದು. ನೀರಿನಲ್ಲಿ ನೆನೆಸ್ಬಿಟ್ಟು ಆಮೇಲೆ ಒಣಗಿಸಿದ್ರು ಕಪ್ಪಾಗುತ್ತೆ, ಆಮೇಲೆ ಪ್ಲಾಸ್ಟಿಕ್ ಪದರದಲ್ಲಿ ಇಟ್ಟು ಆಮೇಲೆ ಒಣಗಿಸಿದ್ರು ಕಪ್ಪಾಗುತ್ತೆ. ಪಾಲಿಥಿನ್ ಬ್ಯಾಗ್ ಹಾಕೋದಾದ್ರೆ ನೀರ್ ಹಾಕ ನೆಸೆಸಿಟಿನೇ ಇಲ್ಲ, ಪಾಲಿಥಿನ್ ಕೆಳಗಡೆ ಹಾಸ್ಬಿಡ್ತೀವಿ, ಅದ್ರ ಮೇಲೆ ಕಾಳುಮೆಣಸು ಹಾಕಿ ಮತ್ತದಕ್ಕೆ ಒದಕ್ಕೆ ಹಾಕಿ ಮುಚ್ಚಿಬಿಡ್ತೀವಿ. ಹೌದು, ಅದರದ್ದೇ ಮಲ್ಟಿಪ್ಲಿಕೇಶನ್ ಆಗುತ್ತೆ. ನಾವು ಬಿಸಿಲಲ್ಲಿ ಕಣದಲ್ಲಿ ಡ್ರೈಯಿಂಗ್ ಗಾಡಿಗೆ ಹಾಕ್ಬೇಕಾದ್ರೆ ಈ ಡಿಕೋನ್ ಆದ ತಕ್ಷಣನೇ ಕಾಳುಗಳಿಗೆ ಕೊಡದಲ್ಲಿ ನೀರ್ ಹಾಕಿ ಮುಚ್ಚಿ ಇಟ್ಬಿಡ್ತೀವಿ ಒಂದ್ ದಿವಸ, ಆಮೇಲೆ ಅದನ್ನ ನಾವು ಹಾಗೇನೆ ಹರಡ್ತೀವಿ. ಅದು ಸ್ವಲ್ಪ ಬ್ಲಾಕ್ ಆಗಿ ಒಳ್ಳೆ ಕಲರ್ ಬರುತ್ತೆ, ಸ್ವಲ್ಪ ಊದುತ್ತೆ ಅದು ಹಣ್ಣು. ಎಷ್ಟು ಗಂಟೆಗಳ ಕಾಲ ಒಣಗಿಸಿರ ಅಥವಾ ಎಷ್ಟು ದಿನ ಒಣಗಿಸಿರಿ? 2.5 ಬಿಸಿಲು ಅಥವಾ 3 ಬಿಸಿಲು ನಾವು ಯಾವ ರೀತಿ ಹರಡ್ತೀವಿ ಅದ್ರ ಮೇಲೆ. 2.5-3 ದಿನದಲ್ಲಿ ಪೂರ್ಣ ಒಣಗಿಬಿಡುತ್ತಾ? ಪೂರ್ಣ ಒಣಗುತ್ತೆ. ಎಷ್ಟು ದಿನ ಇಡ್ಲಿಕ್ಕೆ ಅವಕಾಶ ಇದೆ ನಿಮ್ಮಲ್ಲೆಲ್ಲ ಮಾರಾಟ ಮಾಡೋದೆಲ್ಲ ಹೇಗೆ? ನಾವೆಲ್ಲ ಗೋಡನಲ್ಲಿ ಸ್ಟಾಕ್ ಮಾಡಿ ಇಡ್ತೀವಿ, ಸ್ವಲ್ಪ ಬೆಲೆ ಮತ್ತೆ ನಮ್ಮ ಶಾರ್ಟೇಜ್ಗೂ ನಾವು ಕೊಡ್ತಾ ಇರ್ತೀವಿ. ತುಂಬಾ ಲೋ ಪ್ರೈಸ್ ಆದಾಗ 2-3-4 ವರ್ಷ ಇಟ್ಟಿದ್ದು ಉಂಟು ನಾವು. 4 ವರ್ಷದವರೆಗೂ ಸ್ಟಾಕ್ ಮಾಡಬಹುದು ಪೇಪರ್ನ. ಕೆಡಲ್ಲ? ಹೌದೌದು, ಏನಾಗಲ್ಲ ಪೇಪರ್. ಗರಿಷ್ಠ ಅಂತಂದ್ರೆ ಯಾವ ಬೆಲೆ ಪಡೆದಿದ್ದೀರಿ ಕೇಶವಣ್ಣ? ನಾನು ಹೈಯೆಸ್ಟ್ ಅಂದ್ರೆ 750 ರೂಪಾಯಿ ಪಡೆದಿದ್ದೀನಿ. ಕನಿಷ್ಠ ಅಂತಂದ್ರೆ? ಕನಿಷ್ಠ ಅಂದ್ರೆ 380 ರೂಪಾಯಿ ತಗೊಂಡಿದ್ದೀನಿ. ಈಗ ಚಾಲ್ತಿಯಲ್ಲಿರುವ ಬೆಲೆ ಉತ್ತಮವಾದಿದೆ ಅಂತ ಹೇಳ್ತಾ ಇದ್ರಿ ಅಲ್ವಾ? ಇದು ಮೀಡಿಯಂ ರೇಂಜ್ ಅಲ್ಲಿ ಇದೆ, ತುಂಬಾ ಲಾಭದಾಯಕನೂ ಅಲ್ಲ, ತುಂಬಾ ನಷ್ಟನೂ ಅಲ್ಲ, ಸಫಿಶಿಯಂಟ್ ಇದೆ ಬೆಳೆಗಾರರಿಗೆ. ಹೌದು ಹೌದು. ಕಾಫಿ ತೋಟಗಳಲ್ಲಿ ಕಾಳುಮೆಣಸನ್ನ ತಪ್ಪದೆ ಬೆಳೆಯುವ ಸಂಪ್ರದಾಯ ನಮ್ಮ ಮಲೆನಾಡಿನಲ್ಲಿ ಇದೆ. ಹೌದು, ಈಗ 20 ವರ್ಷದಿಂದ ಇದೆ. ಮತ್ತೆ ಬೆಲೆ ಬಂದ ಮೇಲೆ ಕಾಫಿಗಿಂತ ಕಾಳುಮೆಣಸಿನ ಬಗ್ಗೆ ಹೆಚ್ಚು ಒಲವು ಆ ಕಡೆ ಹೋಯ್ತು, ಮತ್ತೆ ಬೆಲೆ ಕಡಿಮೆ ಆದ್ಮೇಲೆ ಮತ್ತೆ ವ್ಯತ್ಯಾಸ ಆಗಿದೆ. ಆದ್ರೂ ಸೂಕ್ತವಾದ ಬೆಳೆ ಮಲೆನಾಡಿಗೆ. ಹೌದೌದು, ಇದು ಲಾಭದಾಯಕ ಬೆಳೆ ಅಂದ್ರೆ ಬಳ್ಳಿ ನಾವು ರಕ್ಷಣೆ ಮಾಡ್ಕೊಂಡ್ರೆ ಸ್ವಲ್ಪ ಲಾಭದಾಯಕ, ಬಳ್ಳಿ ಹೋಗುತ್ತೆ ಅಂತ ಬಿಟ್ಬಿಟ್ರೆ ಬಳ್ಳಿನ ನಾವು ರಿಮೂವ್ ಮಾಡಿ ಮತ್ತೆ ಹೊಸ ತಳಿ ಹಾಕ್ಬೇಕಾಗತ್ತೆ. ಹೌದು. ಕಾಳುಮೆಣಸಿಗೆ ಸಂಬಂಧಿಸಿದಂತೆ ಸಂಶೋಧನೆಗಳು ನಡೀತದವೆ, ಮತ್ತೆ ಸಾಕಷ್ಟು ಅಧ್ಯಯನಗಳು ಸಾಗ್ತದವೆ. ರೈತರು ಸಹ ವಿವಿಧ ತಳಿಗಳನ್ನ ಬೆಳೆಸಿಕೊಂಡು ಅನುಭವ ಪಡೀತಿದ್ದಾರೆ. ಪೂರ್ವಕವಾಗಿ ಇನ್ನು ಕೆಲವು ಸಂಗತಿಗಳನ್ನು ಹೇಳ್ಬೋದಾ ಕಾಳುಮೆಣಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳು? ಕಾಳುಮೆಣಸು ಭಾರತ ದೇಶದಲ್ಲಿ ಮೊದಲು ಕೇರಳ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಅನ್ನಂತದಿತ್ತು. ಸುಮಾರು 10 ವರ್ಷದಿಂದ ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಹೋಗ್ತಾ ಇದ್ದು, ಐಪಿಸಿ ಮೀಟಿಂಗ್ ಗಳಿಗೆ ಅಟೆಂಡ್ ಆಗ್ತಾ ಇದ್ದು, ಮತ್ತೆ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ತಾ ಇದ್ದು, ಡೆಲ್ಲಿ ನಿಯೋಗ ಹೋಗ್ತಾ ಇದ್ದು, ಇವತ್ತು ನಾವು ಕರ್ನಾಟಕದಲ್ಲಿ ಹೆಚ್ಚು ಬೆಳಿತೀವಿ ಅನ್ನಂತದ್ದು ಐಎಎಸ್ ಆಫೀಸ್ನರಿಗೆ ಮತ್ತೆ ಬೇರೆ ಇಂಟರ್ನ್ಯಾಷನಲ್ ಅವರಿಗೂ ಸಹ ನಾವು ಟ್ರೇಡರ್ ಗಳಿಗೂ ಮುಟ್ಟಿಸಿದೀವಿ. ಮೊದಲು ಎಲ್ಲಾ ಟ್ರೇಡರ್ಗಳು ಇವನ್ ಗುಜರಾತ್ ಟ್ರೇಡರ್ಗಳು ಸಹ ಕೇರಳ ಪೇಪರ್ ಇದೆಲ್ಲ ಯಥೇಚ್ಛವಾಗಿ ಕೇರಳಕ್ಕೆ ಹೋಗೋದು. ಕೇರಳದಿಂದ ಅವರು ಪ್ರೊಡಕ್ಷನ್ ನ ಸೇಲ್ ಮಾಡಿದಾಗ ಆ ಗವರ್ಮೆಂಟ್ ನಾವು 90% ಬೆಳೀತಾ ಇದೀವಿ ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ತೋರಿಸ್ತಾ ಇತ್ತು. ನಮ್ದು ಕೇರಳಕ್ಕೆ ಹೋಗುತ್ತೆ, ಅಲ್ಲಿ ಕೇರಳದವ್ರು ಬೆಳೆದ್ರು ಅನ್ನೋ ಒಂದು ಲೆಕ್ಕಾಚಾರ ಆಗ್ಬಿಡುತ್ತೆ. ಹೌದೌದು, ಹಾಗಾಗಿ ಹೆಚ್ಚು ವೈನಾಡು ಅಂತಲ್ಲಿಗೆಲ್ಲ ಸ್ಪೈಸ್ ಬೋರ್ಡ್ ಅವರಿಗೆ ಸಹಾಯ ಧನಗಳನ್ನ ಕೊಡ್ತಾ ಇತ್ತು. ಅದನ್ನ ನಾವು ಭಾರಿ ಪ್ರಯತ್ನ ಪಟ್ಟು ಬ್ಲಾಕ್ ಹೊಳ್ಳಿಗಿಂದ ಒಂದು ಗ್ಲೋಬಲ್ ಪೇಪರ್ ಕಾನ್ಫರೆನ್ಸ್ ಅಂತ ಚಿಕ್ಕಮಗಳೂರಲ್ಲಿ 2016 ನವೆಂಬರ್ ತಿಂಗಳಲ್ಲಿ ಮಾಡಿ ಅದು ಕೇಂದ್ರದ ಮಂತ್ರಿಗಳನ್ನೆಲ್ಲ ಕರೆಸ್ಬಿಟ್ಟು ಕೇಂದ್ರಕ್ಕೆ ನಿಯೋಗ ಹೋಗಿ ಸ್ಪೈಸ್ ಪಾರ್ಕ್ ಅನ್ನೋ ಒಂದು ಚಿಕ್ಕಮರಿ ಕೊಡ್ಲೇಬೇಕು ಅನ್ನೋಂಥದ್ದಕ್ಕೆ ಭಾರಿ ಪ್ರಯತ್ನ ಪಟ್ಟು ಅದು ಈಗ ಯಶಸ್ವಿ ಆಗಿದೆ, ಈಗ ಕಾರ್ಯರೂಪಕ್ಕೆ ಬಂದಿದೆ. ಅದರಿಂದ ನಮಗೆ ಸಂಶೋಧನಾ ಕೇಂದ್ರ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಡೆವಲಪ್ಮೆಂಟಿಂಗ್ ಇರ್ಬೋದು. ಈಗ ಡೆವಲಪ್ಮೆಂಟ್ ಸ್ಕೀಮ್ ಅಂದ್ರೆ ನಮ್ಮ ಕೇರಳಕ್ಕೆ ಸ್ಪೈಸ್ ಬೋರ್ಡ್ ಮುಖಾಂತರ ರೈತರಿಗೆ ತಲುಪ್ತಾ ಇದೆ, ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಮುಖಾಂತರ ರೈತರಿಗೆ ತಲುಪ್ತಾ ಇದೆ. ಹಾಗಾಗಿ ಇಲ್ಲಿ ಸ್ಪೈಸ್ ಬೋರ್ಡ್ಗಳು ಉದಾಹರಣೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಸಕಲೇಶ್ಪುರ ಡಿಸ್ಟಿಕ್ ಇರ್ಬೋದು, ಇವೆಲ್ಲ ನಾಮಕೋಸ್ತ ಅವರು ಸುಮ್ಮನೆ ಯಾವ್ದೋ ಒಂದು ನಮಗೆ ಟಾರ್ಪಲ್ಗಳನ್ನು ಕೊಡ್ತಾರೆ, ತಳಿ ಇದೆ ಅಂತೇಳಿ ಸಂಶೋಧನಾ ಕೇಂದ್ರ ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಮ್ಗೆ ಯಾವುದೇ ಸಹಾಯಧನಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಈಗ ಹಾರ್ಟಿಕಲ್ಚರ್ ಅಲ್ಲಿ ಜಿಲ್ಲಾ ಪಂಚಾಯತಿ ಮುಖಾಂತರ ವಿತರಣೆ ಮಾಡ್ತಾರೆ, ಟ್ರೈಕೋಡ್ರಮ್ ಇರ್ಬೋದು, ಗಿಡಗಳನ್ನ ಇರ್ಬೋದು, ಈ ತರ ಬುಟ್ಟಿ ಗಿಡನ್ನೆಲ್ಲ ಕೊಟ್ಟು 100 200 ಗಿಡ ಈ ತರ ಡಿಕ್ಲರೇಷನ್ ಮಾಡಿ ಕೊಡ್ತಾ ಇದಾರೆ ಆಯಾ ತಾಲೂಕು. ಅದು ಸುಮಾರು 200-300 crore ದುಡ್ಡು ಸೆಂಟ್ರಲ್ ಇಂದ ಹಾರ್ಟಿಕಲ್ಚರ್ ಮುಖಾಂತರ ಪಾಸ್ ಆಗ್ತಾ ಇದೆ. ಇದಕ್ಕೆ ನಮ್ಮ ವಿರೋಧ ಇದೆ. ಇಲ್ಲಿಗೂ ಸಹ ಸ್ಪೈಸ್ ಬೋರ್ಡ್ ಮುಖಾಂತರ ನಮ್ಮ ಸ್ಪೈಸ್ ಪಾರ್ಕ್ ಅಲ್ಲಿ ಸಂಶೋಧನಾ ಕೇಂದ್ರ ಡೆವಲಪ್ಮೆಂಟ್ ಕೇಂದ್ರನು ಸಹ ಆದ್ರೆ ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ರೀತಿ ಇದು ಸೆಂಟ್ರಿಂಗ್ ಇದೆ, ತುಮಕೂರು, ದಾವಣಗೆರೆ, ಬೆಂಗಳೂರು ಎಲ್ಲದಕ್ಕೂ. ಈಗ ನಾವ್ ಎಲ್ಲಾ ವಿಷಯಕ್ಕೂ ಕೇರಳಕ್ ಹೋಗಿ ಅಲ್ಲಿ ಪ್ರೊಡಕ್ಟರ್ಗಳು ಮಾತಾಡಿ ಈ ತರ ಲಾಬಿ ಮಾಡಕ್ ಆಗ್ತಾ ಇಲ್ಲ. ಹೌದು, ನಿಜ. ಹಾಗಾಗಿ ಇಲ್ಲಿ ನಮ್ಗೊಂದು ಸಂಶೋಧನಾ ಕೇಂದ್ರ, ಉದಾಹರಣೆ ಗುಂಟೂರಲ್ಲಿ ಚಿಲ್ಲಿ ಪಾರ್ಕ್ ಇದೆ, ಈ ತರದ್ದು ಬೇರೆ ರಾಜ್ಯದಲ್ಲೂ ಮಾಡಿದ್ದಾರೆ. ಹಾಗಾಗಿ ಅಸ್ಸಾಂ ಅಲ್ಲಿ ಇರ್ಬೋದು, ಒರಿಸ್ಸಾದಲ್ಲಿದೆ, ಜಿಂಜರಿಗಿದೆ, ಎಲ್ಲದಕ್ಕಿತ್ತು. ಸ್ಪೈಸ್ ಅಂದಾಗ ಇಲ್ಲಿ ನಾವು ಸಾಮಾನ್ಯವಾಗಿ ಕಾರ್ಡಮಮ್ ಬೆಳಿತೀವಿ, ಪೆಪ್ಪರ್ ಬೆಳಿತೀವಿ, ಜಿಂಜರ್ ಬೆಳಿತೀವಿ, ಆಮೇಲೆ ಲವಂಗ, ಈ ತರದ್ದು ವಿವಿಧ ತಳಿಗಳನ್ನು ಬೆಳೀತಾ ಇದೀವಿ. ಅದಷ್ಟು ಸಂಶೋಧನಾ ಕೇಂದ್ರ ಆಗಿ ಮಾರ್ಕೆಟಿಂಗ್ ಆದ್ರೆ ಇಂಟರ್ನ್ಯಾಷನಲ್ ಒಂದು ಟ್ರೇಡಿಂಗ್ ಮಾರ್ಕ್ ಸಿಗುತ್ತೆ. ಇಲ್ಲಿಂದ ನಾವು ಮಾರ್ಕೆಟಿಂಗ್ ಮಾಡಿದಾಗ ಅಲ್ಲಿಯ ಮುದ್ರೆ ಬೀಳುತ್ತೆ ನಮ್ಗೆ. ಆಗ ಇದು ಜೆನ್ಯುನಿಟಿ ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಮ ಸ್ಪೈಸ್ ಪಾರ್ಕ್ ಚಿಕ್ಕಮಗಳೂರಿಂದ ಅಫಿಷಿಯಲ್ ಆಗಿ ಸೇಲ್ ಆದಾಗ ಇದು ಬೇರೆ ದೇಶಕ್ಕೆ ನಿರ್ಭಯವಿಲ್ಲದಲ್ಲಿ ಪಾಸ್ ಆಗುತ್ತೆ. ಹೌದು, ಅಥೆಂಟಿಕೇಟೆಡ್ ಆಗಿರುತ್ತೆ, ಇದರಲ್ಲಿ ಯಾವ್ದು ಕಳಪೆ ಇಲ್ಲ, ಶುದ್ಧವಾಗಿದೆ ಅಂತ. ಹಾಗಾಗಿ ಅದರ ಪ್ರಯತ್ನ ನಾವು ಮಾಡಿದೀವಿ. ಮುಂದೆ ಒಂದ್ 2-3 ಇದು ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೇಂದ್ರನೂ ಆಗುತ್ತೆ, ಒಂದು ಮಾರ್ಕೆಟಿಂಗ್ ವ್ಯವಸ್ಥೆನೂ ಆಗುತ್ತೆ, ಸಂಶೋಧನಾ ಕೇಂದ್ರನೂ ಆಗುತ್ತೆ. ಹಾಗಾಗಿ ಮತ್ತೆ ಅನೇಕರು ವಿಸಿಟ್ ಮಾಡಿಕೊಂಡು ಆ ಪ್ರದೇಶದಲ್ಲಿ ಏನೇನ್ ಬೆಳೆದಿದ್ದಾರೆ, ಯಾವ ತಳಿ ಇದೆ, ಮಾರ್ಕೆಟಿಂಗ್ ಯಾವ ರೀತಿ ಆಗುತ್ತೆ ಅನ್ನಂತದ್ದು ಸಹ ಇದು ತುಂಬಾ ಉತ್ತೇಜನವಾದಂತ ಕಾರ್ಯಕ್ರಮ. ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ 25 crore ಸ್ಯಾಂಕ್ಷನ್ ಮಾಡಿ 10 acres ಮಾಡಿದೆ. ನಮ್ಮ ಪ್ರಯತ್ನ 25 acres ಅಥವಾ 50 acres ಮಾಡಿ ಸುಮಾರು 100 crore ಇನ್ವೆಸ್ಟ್ ಮಾಡಿ ಸಂಶೋಧನಾ ಕೇಂದ್ರ ಬೇರೆ ಕೇಂದ್ರಗಳನ್ನ ನಾವು ಕೇರಳದಲ್ಲಿ ಹೋಗಿ ವಿಸಿಟ್ ಮಾಡಕ್ಕಿಂತ ನಮ್ಮ ಕರ್ನಾಟಕದವರು ಇಲ್ಲೇನೆ ವಿಸಿಟ್ ಮಾಡಿ ರೈತರು ಮಾಹಿತಿಗಳನ್ನು ಪಡ್ಕೊಂಡು ಬೆಳೀಲಿಕ್ಕೆ ಮುಂದೆ ಅನುಕೂಲ. ಹೌದು, ಬಹಳ ವಿಸ್ತೃತವಾಗಿ ತಾವು ವಿಚಾರಗಳನ್ನ ಹಂಚಿಕೊಂಡ್ರಿ. ಕಾಳುಮೆಣಸಿನ ಬೆಳೆಯಲ್ಲಿ ಸಾಕಷ್ಟು ಅನುಭವ ಇದೆ, ಮತ್ತೆ ಚೆನ್ನಾಗಿ ಆ ಬೆಳೆಯಲ್ಲಿ ತಮ್ಮನ್ನ ತೊಡಸಿಕೊಂಡಿದ್ರಿ. ತಮ್ಮ ಈ ಅಭಿಪ್ರಾಯಗಳಿಗೆ, ಅನಿಸಿಕೆಗಳಿಗೆ ಹಾಗೆ ವಿಚಾರ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿದೀವಿ. ಕೆಂಜಿಗೆ ಕೇಶವಣ್ಣ, ನಮಸ್ಕಾರಗಳು. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದ. ಕೇಳಿದ್ರೆ ಅನುಭವಿ ಕಾಳುಮೆಣಸು ಬೆಳೆಗಾರರು, ಇಂಟರ್ನ್ಯಾಷನಲ್ ಪೆಪ್ಪರ್ ಕಮ್ಯುನಿಟಿ ಸಂಸ್ಥೆಯಿಂದ ಅಂತಾರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಈ ಸಂಸ್ಥೆಯ ಸುಗಂಧ ಶ್ರೀ ಇನೋವೇಟಿವ್ ಫಾರ್ಮರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ, ರಾಜ್ಯ ಕೃಷಿ ಇಲಾಖೆಯ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವ ಮೂಡಿಗೆರೆ ತಾಲೂಕು ಕೆಂಜಿಗೆ ಗ್ರಾಮದ ಕೆಂಜಿಗೆ ಕೇಶವ ಅವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಇದುವರೆಗೆ ಆಲಿಸಿಕೊಂಡ್ರಿ. ಇವರ ಸಂಖ್ಯೆ ಹೀಗಿದೆ: 944-80-90-00. ಇದುವರೆಗೆ ಕೃಷಿಕರ ಕಳಸ ಕಾಳುಮೆಣಸು ಕಾರ್ಯಕ್ರಮವು ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ, ¶¶ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಒತ್ತಾಯಿರುವವು ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಅಕ್ಟೋಬರ್ 20ರಂದು ಹೊತ್ತಾರೆ 10:30 ಗಂಟೆಗೆ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಯವು ಉದ್ಘಾಟನೆ ಮಾಡುವೆ. ಈ ಜಂಬರಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ನವು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಜಿ ಬೋಪಯ್ಯ, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅವು ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗ ಕೂಡಿಯಾಡುವೆ. ಅವ್ವ ತಲಕಾವೇರಿಯ ದೇವಸ್ಥಾನದಲ್ಲಿ ಅಕ್ಟೋಬರ್ 17ರಂದು ಮಧ್ಯಾಹ್ನ 1:11 ಕುಂಟಿಕೇಲಿ ಮಕರ ಲಗ್ನಲ್ಲಿ ಅವ್ವ ಕಾವೇರಿಯ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಕೋಟಾ ಶ್ರೀನಿವಾಸ ಪೂಜಾರಿಯವು, ಶಾಸಕರಾದ ಕೆಜಿ ಬೋಪಯ್ಯ, ಎಂಪಿ ಅಪ್ಪಚ್ಚು ರಂಜನ್, ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ನವು, ಬನ್ವರ್ ಸಿಂಗ್ ಮೀನಾ ಅವು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ರೋಹಿಣಿ ಸಿಂಧೂರಿ ಸೇರಿದಂಗೆ ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವು ಇನ್ನಿತರ ಮುಖ್ಯಪಟ್ಟವು ಪಾಲ್ಗೊಳ್ಳುವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಫೈಲಾರ್ ಶೌರ್ಯ ಯುವತಿ ಮಂಡಳಿ ಮತ್ತು ಚೊಕ್ಕಾಡಿ ಮುನ್ನೂರೋಕ್ಳು ಗೌಡ ಬಾಂಧವರ ಕೂಡುಕೂಟಲಿ ಅಕ್ಟೋಬರ್ 15ರಂದು ಹೊತ್ತಾರೆ 10:00 ಅರೆಭಾಷೆ ಸಂಸ್ಕೃತಿ ಶಿಬಿರ ಸುಳ್ಯ ತಾಲೂಕಿನ ಫೈಲಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಸಭಾಬಾಡಿಲಿ ನಡೆದಿದೆ. ಚೊಕ್ಕಾಡಿ, ಮುನ್ನೂರೋಕ್ಳು, ಮಾಗಣಿಗೌಡ್ರು, ವೆಂಕಟರಮಣ ಕರ್ಮಾಜೆ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಅಕ್ಟೋಬರ್ 17ರಂದು ಮಧ್ಯಾಹ್ನ 2:30 ಆಖೇರಿ ಜಂಬರ ನಡೆದಿದೆ. ಇದೇ ತಿಂಗ 14ನೇ ತಾರೀಕು ನಾಳೆ ಹೊತ್ತಾರೆ 6:00 ತಾರೀಕು 16ರ ಹೊತ್ತಾರೆ 6:00 ಮುಟ್ಟ ಮಡಿಕೇರಿ ಪೇಟೆನ 10 ಕಿಲೋಮೀಟರ್ ವ್ಯಾಪ್ತಿಲಿ ಹಂಗೆ ಗೋಣಿಕೊಪ್ಪ ಪೇಟೆಯ ವ್ಯಾಪ್ತಿನ ಎಲ್ಲಾ ಅಂಗಡಿ, ಬಾರ್ ಮತ್ತೆ ರೆಸ್ಟೋರೆಂಟ್, ಕ್ಲಬ್, ಹೋಟೆಲ್ ಕಳ್ಳು ಮಾರಾಟ ಮಾಡದರ ನಿಷೇಧಿಸುವ ಹಂಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ನವು ಆದೇಶ ಹೊರಡಿಸಿಳು. ಮತ್ತೆ 17ನೇ ತಾರೀಕಿಗೆ ಅವ್ವ ಕಾವೇರಿಯ ತೀರ್ಥೋದ್ಭವ ನಡೆಸುವ ಹಿನ್ನೆಲೆಯಲ್ಲಿ ಅಕ್ಟೋಬರ್ 16ನೇ ತಾರೀಕು ಹೊತ್ತಾರೆ 6:00 18ನೇ ತಾರೀಕು ಹೊತ್ತಾರೆ 6:00 ಮುಟ್ಟ ಭಾಗಮಂಡಲ ಚೇರಂಬಾನೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಳ್ಳು ಮಾರಾಟ ಮಾಡಿದರೆ ನಿಷೇಧಿಸಿಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮೈಸೂರು ಕೊಡವ ಸಮಾಜ ಇವರ ಕೂಡುಕೂಟಲಿ ಅಕ್ಟೋಬರ್ 20ರಂದು ಹೊತ್ತಾರೆ 10:30 ಮೈಸೂರಿನ ಕೊಡವ ಸಮಾಜಲಿ ಕೊಡವ ಭಾಷೆ ಮತ್ತೆ 8ನೇ ಪರಿಚ್ಛೇದನ ವಿಚಾರ ಮಂಡನೆ ಹಂಗೆ ಪುಸ್ತಕ ಬಿಡುಗಡೆ ಕಾರ್ಬಾರ್ ನಡೆದಿದೆ. ಮಂತ್ರಿಗಳಾದ ವಿ ಸುನೀಲ್ ಕುಮಾರ್ ಉದ್ಘಾಟನೆ ಮಾಡುವೆ. ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅವು ಅಧ್ಯಕ್ಷತೆ ವಹಿಸುವೆ. 4 ಹೊಸದಾಗಿ ಪುಸ್ತಕ ಬಿಡುಗಡೆ ಮಾಡುವೆ. ನಾಳೆ ದೇಶಾದ್ಯಂತ ಆಯುಧ ಪೂಜೆ ನಡೆದಿದೆ. ಹಂಗೆ ನಮ್ಮ ಕೊಡಗುಲಿ ಕೂಡ ಕೋವಿಡ್ ನಿಯಮನ ಪಾಲಿಸಿಕೊಂಡು ಎಲ್ಲವೂ ಆಯುಧ ಪೂಜೆನ ಆಚರಿಸುವೆತ ಗೊತ್ತಾಗುಟ್ಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ, ಲಲಿತ ಪ್ರಬಂಧ, ಕತೆ, ಕವಿತೆ ಪೈಪೋಟಿನ ಏರ್ಪಡಿಸುವೆ. ಕವಿತೆ 30 ಸಾಲುಗಳ ಮಿತಿಲಿ ಇರೋಕು, ಹೊಸದಾಗಿ ಆಲೋಚನೆ, ಹೊಸದು ಬರಹ ಆಗಿರೋಕು, ಕಥಾ ವಿಭಾಗ, ಕವಿತಾ ವಿಭಾಗ ಹಂಗೆ ಲಲಿತ ಪ್ರಬಂಧ ವಿಭಾಗಕ್ಕೆ ಶುರುವಿನ ಇನಾಮುನ 3,000 ರೂಪಾಯಿ, ಎರಡನೇ ಇನಾಮಿಗೆ 2,000 ರೂಪಾಯಿ, ಮೂರನೇ ಇನಾಮಿಗೆ 1,000 ರೂಪಾಯಿ, ಬರಹ ಕಲಸಿಕೊಡಿಕೆ ನವೆಂಬರ್ 12 ಆಖೇರಿ ದಿನ ಆಕುಟುತ ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಅವು ತಿಳಿಸಿಯಳು. ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ಕ್ ತೋಟಗಾರಿಕೆ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳಿ ಇವರ ಕೂಡುಕೂಟಲಿ ಹಾಫ್ಕಾಮ್ಸ್ ಹೊಸದ ಕಟ್ಟಡನ ಉದ್ಘಾಟನೆ ಅಕ್ಟೋಬರ್ 16ರಂದು ಹೊತ್ತಾರೆ 11 ಗಂಟೆಗೆ ಪೇಟೆನ ಮುಖ್ಯ ರಸ್ತೆಯಲ್ಲಿ ನಿರ್ಮಿಸಿದ ಕಟ್ಟಡದಲ್ಲಿ ನಡೆದಿದೆ. ಈ ಕಾರ್ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಅಧ್ಯಕ್ಷ ಬಿದ್ದಾ ಟಂಡ ಎ ರಮೇಶ್ ಚಂಗಪ್ಪ ಅವು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅವು, ಜಿಲ್ಲಾಧಿಕಾರಿಗ ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲೆಯಲ್ಲಿ ಹೊಸದಾಗಿ 9 ಹೊಸ ಕೋವಿಡ್ 19 ಪ್ರಕರಣ ಬೆಳಕಿಗೆ ಬಂದುಟು. ಮಡಿಕೇರಿ ತಾಲೂಕುಲಿ 4, ಸೋಮರ್ಪೇಟೆ ತಾಲೂಕುಲಿ 2, ವಿರಾಜಪೇಟೆ ತಾಲೂಕುಲಿ 3 ಪ್ರಕರಣ ಗೊತ್ತಾಗುಟು. ಒಟ್ಟಾರೆ 35,122 ಪ್ರಕರಣ ಆಗಿದ್ದು ಕಳೆದ 24 ಗಂಟೆಗಳ ಹೊತ್ತುಲಿ 2 ಜನ ಆಸ್ಪತ್ರೆಯಿಂದ ಹುಷಾರಾಗಿ ಹೋಗಳು. ಒಟ್ಟು ಹುಷಾರಾದವು 34,483. 213 ಸಕ್ರಿಯ ಪ್ರಕರಣ ಉಟ್ಟು. ತೀರಿ ಹೋದವು 426. 23 ಕಂಟೈನ್ಮೆಂಟ್ ವಲಯ ಇದ್ದು ಕೊರೋನಾ ಪಾಸಿಟಿವಿಟಿ ದರ .27 ಆಗುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ನಿಮ್ಮ ಮನೆಗೆ ಬೇಕಾದ ಮಾಡ್ಯುಲರ್ ಕಿಚನ್, ಇಂಟೀರಿಯರ್ ವರ್ಕ್ಸ್ ಹಾಗೂ ನಿರ್ಮಾಣ ಕಾರ್ಯ ಅಲ್ಲದೆ ವಾಟರ್ ಪ್ರೂಫಿಂಗ್ ಕೆಲಸಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಸಂಪರ್ಕಿಸಿ ಕೃಷ್ಣ ಇಂಟೀರಿಯರ್ಸ್ 7676555999. ಕ್ಯಾಟ್ ಕೊಡಗು ಅವರ 5ನೇ ಮಳಿಗೆ ಕ್ಯಾಟ್ ಮಾರ್ಟ್ ಇದೀಗ ಗೋಣಿಗೊಪ್ಪ ಸೌಖ್ಯ ಕಾಂಪ್ಲೆಕ್ಸ್ ಡಾಕ್ಟರ್ ಬೆಳ್ಯಪ್ಪ ಬಿಲ್ಡಿಂಗ್ ನಲ್ಲಿ ಆರಂಭಗೊಂಡಿದೆ. ಉನ್ನತ ಗುಣಮಟ್ಟದ ದಿನಸಿ, ಮೀನು, ಮಾಂಸ, ಹೋಮ್ ಮೇಡ್ ಉತ್ಪನ್ನಗಳು ಲಭ್ಯ. ಆಕರ್ಷಕ ಕೊಡುಗೆಗಳು. ಉಚಿತ ಹೋಮ್ ಡೆಲಿವರಿಗಾಗಿ ಸಂಪರ್ಕಿಸಿ 6366922199 ಅಥವಾ 6366922190. ನಿಮ್ಮ ಹತ್ತಿರದ ಕ್ಯಾಟ್ ಮಾರ್ಟ್ಗಳಿಗೆ ಭೇಟಿ ನೀಡಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಪಂಚಾಯತ್ ಕಾಂಪ್ಲೆಕ್ಸ್ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ಈರಮಂಡ ಹರಿಣಿ ವಿಜಯ್ ಕೊಟ್ಟಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ಪದ್ನಂಜಂಗ ಬೊಳ್ಳಾಚೆ ಕುಟ್ಟ ಕೊಡವ ಸಮಾಜತ್ಲ ಕೊಲಾಕ 11 ಮಜ್ಜನ ದಂಡ 24 ಗಂಟೆಗೆ ಪ್ರದರ್ಶನ. ಬುಕಿಂಗ್ ಕಾಯ್ತು ಸಂಪರ್ಕಿಸಿ ಕುಟ್ಟ ಕೊಡವ ಸಮಾಜ. ವಿರಾಜಪೇಟೆ ನಗರದಲ್ಲಿ ಇದೀಗ ಶುಚಿ ರುಚಿಯಾದ ವೆಜ್ ರೆಸ್ಟೋರೆಂಟ್ ಉಡುಪಿ ಶ್ರೀಕೃಷ್ಣ ಶುಭಾರಂಭಗೊಂಡಿದೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಥಾಲಿ, ಚೈನೀಸ್, ಜ್ಯೂಸ್, ಚಾಟ್ಸ್, ತಂದೂರಿ ಐಟಮ್ಸ್ ಇನ್ನೂ ಹಲವು. ಭೇಟಿ ಕೊಡಿ ಉಡುಪಿ ಶ್ರೀಕೃಷ್ಣ ವೆಜ್ ರೆಸ್ಟೋರೆಂಟ್, ಎಫ್ಎಂಸಿ ರೋಡ್, ದೊಡ್ಡಟ್ಟಿ ಚೌಕಿ ಬಳಿ, ವಿರಾಜಪೇಟೆ. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಸರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಿಯರ್ ಕ್ಲಾಕ್ ಟವರ್, ವಿರಾಜಪೇಟೆ. ಮೈಸೂರಿನ ಪಿಎಸ್ಆರ್ ಸಿಲ್ಕ್ಸ್ ಇದೀಗ ನವೀಕರಣಗೊಂಡು ಹೊಚ್ಚ ಹೊಸ ಸ್ಟಾಕ್ ಹಾಗೂ ಅತಿನೂತನ ಫ್ಯಾಷನ್ ಬಟ್ಟೆಗಳೊಂದಿಗೆ ನಿಮ್ಮ ಸೇವೆಗೆ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸರಸ್ವತಿಪುರಂ, ಮೈಸೂರು. ವೆಸ್ಟ್ ನೆಮ್ಮೆಲೆ ಕರಳಾನ ಮಾಣಿರ ಉಮೇಶ್ ಮೈತ್ರಿ ದಂಪತಿರ ಮೋವ ರಿಯಾ ಪೊನ್ನಮ್ಮಂಡ 6ನೇ ಕಾಲತ್ರ ಪುಟನ ನಮ್ಮೆ ಇಂದು ರಿಯಾ ಪೊನ್ನಮ್ಮಗ ನಲ್ಲಾಮೆ ಬೈಂದವು ಪಪ್ಪ ಅಮ್ಮ ಮಾಣಿರ ಉಮೇಶ್ ಮೈತ್ರಿ, ತಾತ ಮಾಣಿರ ನಾಚಪ್ಪ, ಬಲ್ಯಪ್ಪ ಮಾಣಿರ ಕಾವೇರಪ್ಪ, ತಾತ ಅವಯ್ಯ ಮಲ್ಲಪ್ಪನ್ನರ ಕಟ್ಟಿದೇವಯ್ಯ ರಾಣಿದೇವಯ್ಯ, ಮಾವ ಮಾವಿ ಮಲ್ಲಪ್ಪನ್ನರ ನಾಚಪ್ಪ ಕೃತಿಕಾ ನಾಚಪ್ಪ. ಹ್ಯಾಪಿ ಬರ್ಡೇ ರಿಯಾ ಪೊನ್ನಮ್ಮ. ಮಡಿಕೇರಿಯ ಶ್ರೀ ರಾಜರಾಜೇಶ್ವರಿ ಹೀರೋ ಮೋಟಾರ್ಸ್ ನಲ್ಲಿ ಲೋನ್ ಹಾಗೂ ಎಕ್ಸ್ಚೇಂಜ್ ಮೇಳ. ನಿಮ್ಮ ಯಾವುದೇ ಹಳೆ ದ್ವಿಚಕ್ರ ವಾಹನವನ್ನು ಹೊಸ ಹೀರೋ ಟೂ ವೀಲರ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಲೋ ಡೌನ್ ಪೇಮೆಂಟ್, ಲೋ ರೇಟ್ ಆಫ್ ಇಂಟ್ರೆಸ್ಟ್. ಸರ್ವರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಶುಭಾಶಯಗಳು. ಶ್ರೀ ರಾಜರಾಜೇಶ್ವರಿ ಮೋಟಾರ್ಸ್ ಹೀರೋ ಶೋರೂಮ್, ಜೂನಿಯರ್ ಕಾಲೇಜು ಹತ್ತಿರ, ಮಡಿಕೇರಿ. ಭಾಗಮಂಡಲ ನಾಡು ಗೌಡ ಸಮಾಜ ಇದರ ವಾರ್ಷಿಕ ಮಹಾಸಭೆ ಮತ್ತು ವಿದ್ಯಾನಿಧಿ ವಿತರಣಾ ಸಮಾರಂಭ ಇದೇ ತಿಂಗಳ 21ರಂದು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಸಮಾಜದ ಅಧ್ಯಕ್ಷರಾದ ಕುದುಪಜೆ ಪಳಂಗಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. 2020-21ನೇ ಸಾಲಿನಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯ 3 ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹೋಬಳಿ ಮಟ್ಟದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯ ನಕಲು ಮತ್ತು ದೂರವಾಣಿ ಸಂಖ್ಯೆಯನ್ನು ಈ ತಿಂಗಳ 16ರ ಒಳಗಾಗಿ ತಲುಪಿಸುವಂತೆ ಕೋರಲಾಗಿದೆ. ಮಾಹಿತಿಗೆ ಸಂಪರ್ಕಿಸಿ ನಿಡ್ಯಮಲೆ ಎಂ ರವಿ 9449699922. ಹಾಯ್ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೆಂಡುಳ ಅಮ್ಮನಿ ಚಂದ ಪ್ರವೀಣ್ ಜಂಗಪ್ಪ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ 1 ಕೋಟಿ ಅನುದಾನ ಬಿಡುಗಡೆ ಮಾಡಿತ್ತು. ಅದತ್ತು 75 ಲಕ್ಷ ಪಣತನ ದಸರಾ ಸಂಬಂಧ ರೋಡ್ ಪಿಂಜ ಅಭಿವೃದ್ಧಿ ಕೆಲಸಕ್ಕೆ ಬಳಸೇವಾ ಅಂದು ಮಡಿಕೇರಿ ಶಾಸಕ ಮಂಡೆಪಂಡ ಅಪ್ಪು ಚುರಂಜನ್ ಅನ್ನಿತು. ಕೊರೋನಾ ಕಾರಣದಿಂದ ಈ ಕುರಿ ದಶಮಂಟಪ ಮೆರವಣಿಗೆ ಓರೋರು ಟ್ರ್ಯಾಕ್ಟರ್ನ ಮಾತ್ರ ಬಳಸೋಕೆ ಅವಕಾಶ ಮಾಡಿಕೊಡ್ತಿತ್ತು. 4 ಕರಗ ದೇವಸ್ಥಾನಕ್ಕೂ 1,30,000 ವೈಯಕ್ತಿಕ ಅನುದಾನ ಅಲ್ಲತೆ